ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹೊಲಕ್ಕೆ ಬುತ್ತಿ ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. ರಾಖಿ, ಏನ್ ಮಾಡಕತ್ತೀವ? ಏನೋ ಘಮ್ ಅಂತ ವಾಸನಿ ಬರ್ತದ, ಮತ್ ಏನದು ಕಜ್ರಿ ಸೌತಿಕಾಯಿ ಎಲ್ಲಾ ಹಿಡ್ಕೊಂಡ್ ಕೂತಿಯ? ಓಹೋ, ಮಾಲಕ್ಕ ಬಂದ್ಲ, ಬಾ ಬಾ ಮಾಲಕ್ಕ, ಹೂನ ಇವತ್ತ ಪಲಾವ್ ಮಾಡ್ಲಿಕತ್ತೇನ್ ನೋಡು. ಮಸಾಲೆ ಹುರಿದಿರ್ಬೇಕ, ಅದಕ್ಕ ಘಮ್ ಅಂತ ವಾಸನಿ. ಮಸಾಲೆ ಹುರಿದು ಪುಡಿ ಮಾಡಿಟ್ಟೇನಿ, ಅದಕ್ಕ ಅಡಿಗೆ ಮನಿ ತುಂಬಾ ಪರಿಮಳ ಹಬ್ಕೊಂಡೈತಿ. ಪಲಾವ್ ಅಂದೇ ಸ್ವಲ್ಪ ಲಕ್ಷ ಕೊಟ್ಟು ನೋಡು ಮಾಲಕ್ಕ, ಯಾವ ಪಲಾವ್ ಇರ್ಬೇಕ? ಏನು ಈ ಸರಿ ಏನ್ ಬಾಸುಮತಿ ಅಕ್ಕಿ ಹಾಕಿನ ಘಮ್ ಅಂತ ಮಾಡ್ಬೇಕಂತ? ಮತ್ತೇನಾರ ಗೆಸ್ ಮಾಡಿ ನೋಡೋಣ. ಪಲಾವ್ ಮತ್ತೆ ಎದ್ರಲ್ಲೇ ಮಾಡ್ತಾರವ? ಅಕ್ಕಿ ಯಾವ ತರದ ಅಕ್ಕಿ ಉಪಯೋಗ ಮಾಡಿ ನೀನು? ಇನ್ನೂ ಒಂಥರದ ಅಕ್ಕಿ ಐತಿ ನೋಡ. ನನಗೇನ್ ತಲೆ ಯಾಕೆ ಬರವಲ್ತು? ಏನ ಮಾಲಕ್ಕ, ನೀನ್ ಊಟ ತಿಂಡಿದ ಎಷ್ಟು ಲಕ್ಷ ಇಟ್ಕೊಂಡಿರ್ತಿ? ನಿಂಗ್ ಸಿರಿಧಾನ್ಯದೊಳಗ ನವಣಕ್ಕಿ ಗೊತ್ತಿಲ್ಲೇನ? ಓಹೋಹೋಹೋ, ಭಾರಿ ಆತಲ್ಲ ನವಣಕ್ಕಿ ಪಲಾವ್ ಮಾಡಕ್ಕೆ. ನೀನ್ ನೋಡ, ನೀ ಮರ್ತ್ ಬಿಟ್ಟಿ, ಆದ್ರ ಮೊನ್ನೆ ಹೊಲದಾಗ ನವಣಕ್ಕಿ ಬೆಳೆದಿದ್ವಿ ನಾವ್. ಹಿಂಗಾಗಿ ನವಣಕ್ಕಿ ತಗೊಂಬಂದಿದ್ದೆ ನಾ ಮೊನ್ನೆ ಹೊಲಕ್ ಹೋದಾಗ. ಅದ್ರದ್ದು ಯಾಕ್ ಪಲಾವ್ ಮಾಡ್ಬೇಕು, ಇವತ್ ನವಣಕ್ಕಿ ಪಲಾವ ಮಾಡೋಣ ಅಂತ ಹೇಳಿ ಎಲ್ಲಾ ತಯಾರಿ ಮಾಡಿ ಮಸಾಲೆ ಹುರ್ದು ಇಟ್ಕೊಂಡೆ ನೋಡ. ಹಂಗಾರ ನಿನಗೆ ಎಲ್ಲಾ ಗೊತ್ತೈತಿ ಅಂದಂಗ? ಎಲ್ಲಾ ಗೊತ್ತಿಲ್ಲ ಮಾಲಕ್ಕ, ಬೆಳದೇವಿ ಇಲ್ಲಂತಲ್ಲ. ಬೆಳಿ ಬೆಳೆಯೋದು ಬಹಳ ಸುಲಭದ, ನವಣಿ ಬೆಳೆಯೋದು. ಅದ್ರೊಳಗ ಆಹಾರದ ಪೋಷಕಾಂಶಗಳು ಏನೈತಿ ಅನ್ನೋದನ್ನ ನೀನ ತಿಳಿಸ್ಕೊಡ್ಬೇಕು ನನಗೀಗ. ಅದು ಎಷ್ಟು ಆರೋಗ್ಯಕರ ಗೊತ್ತೈತಿನ ಇದು ನವಣಿ. ಸಿರಿಧಾನ್ಯ ಅಂತ ಕರೀತಾರ, ಮೊದಲ್ ಕಿರುಧಾನ್ಯ ಅಂತಿದ್ರು, ಆದ್ರ ಅದ್ರೊಳಗ ಇದ್ದಂತಹ ಪೋಷಕಾಂಶಗಳನ್ನ ನೋಡಿ ಸಿರಿಧಾನ್ಯ ಅಂತಾರ. ಇದ್ರೊಳಗ 100 ಗ್ರಾಂ ನವಣಿ ತಗೊಂಡ್ಬಿಟ್ರ ನೋಡಿಲೆ 10-12 ಗ್ರಾಂ ಪ್ರೋಟೀನ್ ಇರ್ತದ. ಅಕ್ಕಿ ಒಳಗನ್ಕಿ ಬಹಳ ಕಮ್ಮಿ ಇರ್ತದ, 2-3 ಗ್ರಾಂ ಇರ್ಬೇಕಾದ್ರ ಬಹಳ ಆತು. 12 ಗ್ರಾಂ ತನಕ ಪ್ರೋಟೀನ್ ಇರ್ತದ. ಆಮೇಲೆ 8-15 ಗ್ರಾಂ ತನಕ ಫೈಬರ್ ಅಂತಿರ್ತದ, ಅಂದ್ರ ನಾರಿನಂಶ. ಈ ನಾರಿನಂಶ ಏನ್ ಮಾಡ್ತದ ಅಂದ್ರೆ ಇದು ಒಂಗಿಲೆ ರಕ್ತಕ್ಕೆ ಸಕ್ಕರೆ ಸೇರಿಸೋದಿಲ್ಲ, ಇದು ಕ್ರಮೇಣ ಬಿಡುಗಡೆ ಮಾಡ್ತದ ಅಂತ ಹೇಳಿ. ಆಮೇಲೆ ಇದು ಈಗ ಅನ್ನ ಉಂಡ ಮೇಲೆ ರಕ್ತದಾಗ ಸಕ್ರಿಯ ಅಂಶ ಹೆಚ್ಚಿಗೆ ಆಗ್ತದಲ್ಲ, ಹಂಗ ಇದಕ್ ಆಗುದಿಲ್ಲ. ಇದು ಕ್ರಮೇಣ ಶಕ್ತಿ ಬಿಡುಗಡೆ ಮಾಡ್ಕೊಂತ ಹೋಗೋದ್ರಿಂದ ಈ ಕ್ರೀಡಾಪಟುಗಳಿಗೆ, ಶಾಲಾ ಮಕ್ಕಳಿಗೆ, ಮತ್ತ ಶುಗರು ಬಿಪಿ ಕಾಯಿಲೆ ಇದ್ದವರಿಗೆ ಬಹಳ ಚಲೋ. ಒಂದ್ ಸಂಶೋಧನೆ ಪ್ರಕಾರ ನೋಡುವ, ಈ ಬಿಪಿ ಮಂದಿಗೆ ಇದನ್ನ ಕೊಟ್ಟು ನೋಡಿದಾಗ ಬಿಪಿ ಕಡಿಮೆ ಆಯ್ತು ಅಂತ ಗೊತ್ತಾತು. ಆಮೇಲೆ ಶಾಲಾ ಮಕ್ಕಳ ಮೇಲೆ ಸಂಶೋಧನೆ ಮಾಡಿದ್ರು, ಅವಾಗ ಆ ಮಕ್ಕಳಿಗೆ ಸಿರಿಧಾನ್ಯಗಳನ್ನ ಕೊಟ್ಟು ನೋಡಿದಾಗ ಆ ಹುಡುಗರು ನೆನಪಿನ ಶಕ್ತಿ ಹೆಚ್ಚಿಗೆ ಆತಂತ, ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆತಂತ. ಯಾಕಂದ್ರ ಕ್ರಮಬದ್ಧವಾಗಿ ಇದು ಏನು ಶಕ್ತಿ ಬಿಡುಗಡೆ ಮಾಡ್ಕೊಂಡು ಬರುವುದ್ರಿಂದ ಇದು ಆರೋಗ್ಯಕ್ಕೆ ಚಲೋ ಅನ್ನೋದಾತು. ಮತ್ತ ಅಂದಂಗ ಇದ್ರ ಕಬ್ಬಿಣಾಂಶ, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಪೊಟ್ಯಾಸಿಯಮ್, ಫಾಸ್ಫರಸ್ ಎಲ್ಲಾ ಇರ್ತದ. ಆಮೇಲೆ ಕಾರ್ಬೋಹೈಡ್ರೇಟ್ ಬರೀ 65-75% ಇರ್ತದ, ಅಂದ್ರ ಬಹಳ ಆರೋಗ್ಯಕ್ಕ ಚಲೋ. ಮತ್ತ ಇದನ್ನ ಬೆಳೆಯಬೇಕಾದ್ರ ಬಹಳಷ್ಟು ನೀರ್ ಬೇಕಾಗಂಗಿಲ್ಲ ಅನ್ನೋದಕ್ಕ ನಮ್ಮ ವಾತಾವರಣಕ್ಕೂ ಬಹಳ ಚಲೋ ನೋಡುವ. ಅಲ್ಲ ಮಾಲಕ್ಕ, ಎಷ್ಟರ ಲಾಭ ಇದಾವ ಇದನ್ನ ಊಟ ಮಾಡೋರಿಂತ? ಇಂತದನ್ನ ನಾವು ಇತ್ತೀಚೆಗೆ ಸ್ವಲ್ಪ ಇದನ್ನ ಅಲಕ್ಷ್ಯ ಮಾಡೇವಂತ ಅನ್ಸಂಗಿಲ್ಲ ನಿನಗ? ಹೌದ, ಮೊದಲೆಲ್ಲ ಮನಿ ಮನಿಯೊಳಗ ಇದ ಆಹಾರ ತಿಂತಿದ್ರು, ಈ ನವಣಕ್ಕಿ ಆಗ್ಲಿ ಸಾವಿಕ್ಕೆ ಆಗ್ಲಿ ಎಲ್ಲಾ ಇಂತ ಸಿರಿಧಾನ್ಯ ತಿಂತಿದ್ರು. ಆದ್ರ ಬರ್ಬರ್ತಾ ಏನಾತು, ಹಸಿರು ಕ್ರಾಂತಿ ಆತ, ಅಕ್ಕಿ ಬೆಳೆದು ಭತ್ತ ಬೆಳೆದು ಹೆಚ್ಚಿಗೆ ಆತ, ಎಲ್ಲಾರ್ಗೂ ಅನ್ನ ರೂಢಿ ಆತು. ಅದಕ್ಕ ನಾ ಏನಂತೇನಿ, ಅನ್ನ ರೂಢಿ ಆದ್ರ ಆಗ್ಲಿ, ಅದ್ರ ಜೊತೆ ಜೊತೆಗನ ವಾರಕ್ಕೊಂದು 2-3 ಸಲ ನವಣಕ್ಕಿಯನ್ನ ಬಳಸ್ಕೊಂಡು ನಾವು ಯಾವ್ದಾದ್ರು ಆಹಾರವನ್ನ ಸೇವಿಸೋದು ರೂಢಿ ಮಾಡ್ಕೋಬೇಕು ಅನ್ನೋದಕ್ಕನ ನಾನಿವತ್ತು ನವಣಕ್ಕಿ ಪಲಾವ್ ಮಾಡ್ಲಿಕ್ಕೆ ನೋಡ್ ಮಾಲಕ್ಕ. ಈ ನವಣಕ್ಕಿ ಏನ್ ಉಪಯೋಗಿಸಿ ಏನ್ ಪದಾರ್ಥ ಮಾಡಿದ್ರು ರಾತ್ರಿ ನೆನಿ ಇಡ್ಬೇಕು. ನಿನ್ ರಾತ್ರಿನ ನೆನಿ ಇಟ್ಟಿ ಅಂತ ಕಾಣಿಸ್ತೈತಿ, ಮತ್ತೆ ಹೆಂಗ್ ಮಾಡಿದಿ ಪಲಾವಿನ ರೆಸಿಪಿನು ಹೇಳ್ಬೇಕು ನೀ ನನಗೆ. ಹೌದು, ಪಲಾವಿನ ರೆಸಿಪಿ ಅಂತೂ ಈಸಿ ಐತಿ. ಆಸ್ ಯೂಶುವಲ್ ಎಲ್ಲಾರು ಪಲಾವ್ ಮಾಡೋ ಹಂಗನ ಅವ್ರವ್ರ ಮನಿಗೆ ತಕ್ಕಂಗ ಅವ್ರವ್ರ ರುಚಿಗೆ ತಕ್ಕಂಗ ಪಲಾವ್ ಮಾಡ್ಕೋತಾರ. ನಾನು ಸಹ ನೋಡ ಪಲಾವ್ ಸಂಬಂಧ ನಾನ ಒಂದ್ ಸ್ವಲ್ಪ ಮಸಾಲೆ ಹುರಿದಿಟ್ಕೊಂಡೇನಿ. ಅದ್ರೊಳಗ ಧನಿಯಾ ಕಾಳು, ಚಕ್ಕಿ, ಲವಂಗ, ಯಾಲಕ್ಕಿ ಹಾಕಿ ಹುರಿದು ಪುಡಿ ಮಾಡಿಟ್ಕೊಂಡೇನಿ. ಮತ್ತ ಈ ಕಡೆ ನಾನು ಗಜ್ಜರಿ, ಬೀನ್ಸ್, ಟಾಣಿ ಕಾಳು, ನಿಮಗ್ ಏನ್ ಕಾಯಿಪಲ್ಯ ಬೇಕು ನಿಮ್ ಇಷ್ಟದ್ದು ಅವನ್ನೆಲ್ಲ ನೀವು ಕಟ್ ಮಾಡಿ, ಆಮೇಲೆ ಈರುಳ್ಳಿ ಕಟ್ ಮಾಡಿಟ್ಕೊಂಡೇನಿ. ಎಲ್ಲಾನು ಎಣ್ಣಿ ಒಳಗ ಹಾಕಿ ಚಂದಗ ತಾಳಿಸಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನಾನೇನು ಹುರಿದು ಪುಡಿ ಮಾಡಿಟ್ಕೊಂಡಿನಲ್ಲ ಆ ಮಸಾಲೆ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಪಲಾವ್ ಮಾಡೋಕ್ಕಿನ ಮುಂಚೆ ನೀ ಹೇಳ್ದಂಗಕ್ಕ ಇದನ್ನ ಒಂದ್ ಕನಿಷ್ಠ ಪಕ್ಷ 2-3 ಗಂಟೆ ಕಾಲ ನೆನೆಸಬೇಕು. ಈ ರಾತ್ರಿ ನೆನೆಸಿಟ್ರನ್ಕಿ ಭಾರಿ ಚಲೋ ನೋಡ್ರಿ. ಇನ್ ನೆಕ್ಸ್ಟ್ ಟೈಮ್ ನಾ ಹಂಗ ಮಾಡ್ತೇನೆ. ಹಂಗಾರ ನೆನೆಸಿಟ್ಟು ನೀವು ಪಲಾವ್ ಮಾಡ್ಲಿಕ್ಕತ್ರ 1 ಕಪ್ ನವಣಿಗೆ 2.5-3 ಕಪ್ ನೀರು ಬಳಸಬೇಕು. ಇಷ್ಟು ಮಾಡಿಬಿಟ್ರ ಮತ್ತೆ ಇನ್ನೂ ಒಂದ್ ಹೇಳಿ ನಾ ಇದು ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಊಟ ಮಾಡಿರಂಕಿ ಬಹಳ ರುಚಿ ಅನ್ಸತ್ತ. ಮ್ಯಾಲೆ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ರನ್ಕಿ ಬಹಳ ಅಂದ್ರ ಬಹಳ ರುಚಿ ಆಗ್ತೈತಿ. ನೋಡ್ ಮಾಲಕ್ಕ ಹಿಂಗ್ ಮಾಡೇನಿ ಮತ್ತ ಇವತ್ ನಮ್ ಹೊಲಕ್ ಬುತ್ತಿನೂ ಸೇತಕ್ ಈ ನವಣಕ್ಕೆ ಫಲಾವನ ಐತಿ. ಭಾರಿ ಆತ್ ಬಿಡು, ನಿನ್ ಜೊತೆ ಬಂದ ಬಿಡ್ತೀನಿ ಹೊಲ್ದಾಗ ನವಣಕ್ಕಿ ಪಲಾವ್ ಊಟ ಮಾಡೇ ಬಿಡೋಣ. ಮತ್ತ ನಿನ್ ಸಂಬಂಧ ಒಂದ್ ಚೀರ ನವಣಕ್ಕಿನೂ ಕಟ್ಟಿಟ್ಟೆ ನಡಿ ನಾ ಕೊಡ್ತೇನಂತ. ಏ ಭಾರಿ ಆತ್ ಬಿಡ್ವಾ, ನವಣಕ್ಕಿ ಒಯ್ತೀನಿ ನಾನು. ನವಣಕ್ಕಿ ಉಪಯೋಗ ಮಾಡಿ ಹುರಕ್ಕಿ ಹೋಳ್ಗಿ ಮಾಡಬೇಕಾರ ಅಕ್ಕಿ ಹುರಿದ್ ಮಾಡೋಕ್ಕಿಂತ ಈ ಬರೇ ನವಣಕ್ಕಿ ಹುರಿದು ಹುರಕ್ಕಿ ಹೋಳ್ಗಿ ಎಣ್ಣಿ ಹೋಳ್ಗಿ ಮಾಡಿಬಿಟ್ರ ಭಾರಿ ರುಚಿ ಅಕ್ಕವ್. ನಾ ಹೋಳ್ಗಿ ಮಾಡಿ ಮಾಡಕ್ ಬರಂಗಿಲ್ಲ ನೋಡ ಮಾಲಕ್ಕ, ಹೇಳ್ಕೊಡ. ಅದೊಂದು 1 ಕಪ್ ನವಣಕ್ಕಿ ತಗೋ, ಅದನ್ನ ಘಮ್ ಅಂತ ವಾಸನಿ ಬರುವಂಗ ಹುರಿ. ಬರೀ ನವಣಕ್ಕಿಲು ಮಾಡ್ಬೋದು, ಅರ್ಧ ಅಕ್ಕಿ ಅರ್ಧ ನವಣಕ್ಕಿನೂ ಹಾಕ. ಆದ್ರ ಬರೀ ನವಣಕ್ಕಿನ ಮಾಡಿದ್ರು ಕ್ರಿಸ್ಪಿಯಾಗಿ ಚಲೋ ಹಾಕವು. ಘಮ್ ಅನ್ನೋಂಗ್ ಹುರಿದು ಯಾಲಕ್ಕಿ ಹಾಕಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ಅದಕ್ಕ ಒಂದು ಹಂಗ ಪಾಕ ಮಾಡಿ ಹಾಕ್ಬೇಕು. ಅಂದ್ರ 1 ಕಪ್ ಅಂದ್ರ 1.25 ಕಪ್ ಹೆಚ್ಚಿಗೆ ಬೆಲ್ಲ ತಿನ್ನು ಹಂಗಂದ್ರ 1 ಕಪ್ ಬೆಲ್ಲ ಹಾಕಿ ಅದನ್ನ ಸ್ವಲ್ಪ ಏನ್ ಆಣ ಮಾಡ್ಕೊಳ್ಳು ಹಂಗಿಲ್ಲ, ನೀರ್ ಹಾಕಿ ಪಾಕದ ತರ ಮಾಡಿ ಅದ್ರೊಳಗ ಈ ಹಿಟ್ಟನ್ನ ಇದೇನ್ ನವಣಕ್ಕಿ ಹಿಟ್ಟ ಐತಲ್ಲ ಅದನ್ನ ಬೆರೆಸಿ ಚಂದಗೆ ನಾದಿ ಹೂರ್ಣ ಮಾಡ್ಕೋಬೇಕು. ಮೈದಾ ಹಿಟ್ಲೇನು ಕೆಲವ್ರು ಮಾಡ್ತಾರ, ಅದನ್ನ ನಾ ಮಾತ್ರ ಗೋಧಿ ಹಿಟ್ಟ ಉಪಯೋಗ ಮಾಡ್ತೇನೆ ನೋಡುವ. ಚಲೋ ಬಿಡು. 1 ಕಪ್ 1.5 ಕಪ್ ಗೋಧಿ ಹಿಟ್ ನಾದಿ ಕಣಕ ಮಾಡ್ಕೊಂಡು ಅಸಮ ಪ್ರಮಾಣದೊಳಗ ಹೂರ್ಣ ತುಂಬಿ ಇದನ್ನ ಲಟ್ಟಿಸಿ ಎಣ್ಣಿಯೊಳಗ ಕರೆದ್ ಬಿಟ್ರ ತಿಂಗಳಾನ್ಗಟ್ಲೆ ತಿನ್ಬಹುದು. ಮತ್ತ ಮಲಕ ಇನ್ನೊಂದ್ ವಿಷಯ, ನವಣಕ್ಕಿಯಿಂದ ಬರೇ ಪಲಾವ್ ಮಾಡ್ತಾರಂತ ಅಷ್ಟೇ ತಿಳ್ಕೊಳಕ್ ಹೋಗ್ಬೇಡ ನೀನು. ಇದರಲ್ಲೇ ಮೊಸರನ್ನ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ದೋಸೆ, ಇಡ್ಲಿ, ಚಿತ್ರಾನ್ನ, ರೊಟ್ಟಿ, ಇನ್ನೂ ಬಹಳಷ್ಟು ರುಚಿಕರವಾದ ತಿನಿಸುಗಳನ್ನ ಮಾಡಬಹುದು. ಇದರಿಂದ ಕೇಕ್ ಸಹಿತ ಮಾಡ್ತಾರಂತಲ್ಲ, ಕೇಕು ಬ್ರೆಡ್ ಅಂತ ಹೇಳಿ ಮಿಲೆಟ್ ಬ್ರೆಡ್ ಅಂತ ಹೇಳಿ ತುಟ್ಟಿ ತುಟ್ಟಿ ಮಾರ್ತಾರಂತ. ತಡಿ ಮಾಲಕ್ಕ, ಚಲೋ ಐಡಿಯಾ ಕೊಟ್ಟಿ. ನೀ ಮುಂದಿನ ಸಲ ಬರೋದ್ರಾಗ ನಾ ಇದರಲ್ಲೇ ಕೇಕ್ ಅನ್ನ ಮಾಡಿ ಇಟ್ಟಿರ್ತೇನೆ. ಹಂಗಾರ ನಾ ಭಾರಿ ಆತಲ್ಲ, ಹೆಂಗಿದ್ರು ನಿನಗ್ ಬೇಕಿಂಗ್ ಬಹಳ ಸೇರ್ತೈತಿ. ಮಾಡು ಅಂತ ತಗೋ. ಆತ್ ತಗೋಳ ಮಾಲಕ್ಕ, ಬಾಬಾ ಪಲಾವ್ ತಿನ್ನೋಣಂತ. ಮತ್ ಹೋಗ್ಬೇಕಾರ ನವಣಕ್ಕಿ ಚೀಲಾನು ತಗೊಂಡ್ ಹೋಗ. ಆತ್ ತಗೋ, ಊಟ ಮಾಡೇ ಬಿಡೋಣ. ನಡಿ ನಡಿ ಮಾಲಕ್ಕ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಕೃಷಿ ಅನುಭವ ಕುರಿತು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮದ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮದ ನಿವೃತ್ತ KSRTCಯಲ್ಲಿ ATS ಆಗಿ ಕಾರ್ಯವನ್ನ ನಿರ್ವಹಿಸಿದಂತ ವೀರನ್ಗೌಡ ಚಂದ್ರಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಾವಯವ ಕೃಷಿಕರಾಗಿ ತಮ್ಮ ವೃತ್ತಿಯನ್ನ ಪ್ರಾರಂಭಿಸಿದ್ದಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಾವು ಕೇಳಿದ್ದೀವಿ. ಅದೇ ರೀತಿ ಇವರು ಕೃಷಿಯನ್ನ ಮಾಡಬೇಕೆಂಬ ಹಂಬಲದಿಂದ ತಮ್ಮ 20 ಗುಂಟೆ ಜಾಗದಲ್ಲಿ ಕೃಷಿಯನ್ನ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನ ಕಂಡು ಇವತ್ತು ಆದಾಯವನ್ನ ತಂದುಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರ ಕೃಷಿ ಬದುಕಿನ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣಂತ. ವೀರನ್ಗೌಡ ಚಂದ್ರಗೌಡ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವೀರನ್ಗೌಡ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ. ನನ್ನ ಹೆಸರು ವೀರನ್ಗೌಡ ಚಂದ್ರಗೌಡ ಪಾಟೀಲ್ ಅಂತ. ನಮ್ದು ಸ್ವಂತ ಊರು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮ. ಕಂಕನವಾಡ ಗ್ರಾಮದಲ್ಲಿ ನನ್ನ ಜೀವನವನ್ನ ನನ್ನ ಕುಟುಂಬ ಸಮೇತ ವಾಸವಾಗಿ ನನ್ನ ಜೀವನ ನಡೆಸ್ತಾ ಇದ್ದೇನೆ. ನಾನು ಸುಮಾರು 40 ವರ್ಷದಲ್ಲಿ KSRTCಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಆಗಿ 12ನೇ ವರ್ಷ ನಡೀತಾ ಇದೆ. ಅದೇ ನಿವೃತ್ತ ಆದ ನಂತರ ನಾನು ಏನು ಮಾಡಬೇಕು ಅನ್ನೋದು ನನ್ನ ಜೀವನದಲ್ಲಿ ಒಂದು ಬಹಳ ಒಂದು ಗಡಬಡ ಮಾಡಿಕೊಂಡಿದ್ದೆ. ಆದರೆ ನಾನು ಏನು ಮಾಡಬೇಕು ಅನ್ನೋದು ನಿರ್ಧಾರ ತಗೊಂಡೆ. ನಾನು ಗ್ರಾಮೀಣ ಪ್ರದೇಶದ ರೈತನ ಮಗನಾಗಿದ್ದರಿಂದ ನಾನು ರೈತನ ಮಗನಾಗೇ ಆಗಬೇಕು. ನಾನು ಇದ್ದ ಭೂಮಿಯಲ್ಲೇ ನಮ್ಮನ್ನ ತುಂಬ ಬಡತನದ ಒಂದು ರೇಖೆಯಲ್ಲಿ ನಾನು ಜೀವನ ಬಂದರು ನಮ್ಮ ತಂದೆಯವರು. ನಾವು ಸ್ವಲ್ಪ ಹೊಲ, ಆದರೂ ಹೊಲ ನಮ್ಮದಲ್ಲೇ ಹೊಲಕ್ಕೆ ಹೋಗಿ ದೂರ ಆಗ್ತಿತ್ತು. ಆ ಹೊಲ ಇದ್ದ ಬೇರೆಯವರಿಗೆ ಕೊಟ್ಟು ನಾನು ಮನೆಯಲ್ಲಿರ್ತಕ್ಕಂಥ ಒಂದು 20 ಗುಂಟೆ ಜಾಗದಲ್ಲೇ ನಾನು ಏನಾದರೂ ಮಾಡಿ ಇದರಲ್ಲಿ ಉತ್ಪನ್ನ ತೆಗಿಬೇಕಂತ ಬೋರ್ ಹಾಕಿಸಿ ಅಲ್ಲೇ ಸುಮಾರು 40 ಆಕಳುಗಳನ್ನು ನಾನು ಅಲ್ಲಿ ಜೋಪಾನವಾಗಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಇನ್ನೇನು ಮಾಡೋಕ್ಕೂ ಬೋರ್ ಐತಿ ಅಂತಂದು ಸುತ್ತಲೇ ತೆಂಗಿನ ಗಿಡಗಳು ಹಚ್ಚಿ ಸುಮಾರು ಒಂದು 30 ತೆಂಗಿನ ಗಿಡಗಳು ಹಚ್ಚಿದ್ದೀನಿ. ಅದರ ಜೊತೆಗೆ ನಾನು ಒಂದು ಸುಮಾರು 350 ಅಡಿಕೆ ಗಿಡಗಳು ಅದಾವ. ಆ ಅಡಿಕೆ ಫಸಲನ್ನು ಸುಮಾರಿಗೆ 80-85,000 ರೂಪಾಯಿವರೆಗೇನು ಇನ್ಕಮ್ ಬರ್ತದೆ. ಮತ್ತು ತೆಂಗಿನ ಗಿಡದ್ದು ಒಂದು 35,000 ರೂಪಾಯಿ ತನಕ ಸುಮಾರು ಒಂದು ವರ್ಷಕ್ಕೆ ಇನ್ಕಮ್ ಬರ್ತಾ ಇದೆ. ಅದರ ಜೊತೆಗೆ ನಾನು ವಿವಿಧ ಸಸಿಗಳನ್ನು, ಆ ತೆಂಗು ಗಿಡಗಳು ಏನು ಕಾಯಿ ಬೀಳ್ತಾವಲ್ಲ ಅದೇ ನನ್ನ ಗಿಡಗಳನ್ನು ನಾನು ಅಲ್ಲೇ ನಮ್ಮ ಅಡಿಕೆ ಸಸಿ ಸಾಲುಗುಂಟ ನಾವು ತೆಂಗಿನ ಸಸಿಗಳನ್ನು ಮಾಡ್ತಾ ಇದ್ದೀವಿ. ಅವು 150 ರೂಪಾಯಿಗೆ ಒಂದು ಸಸಿ, ಒಂದು 6 ವರ್ಷದ ನಂತರ ಅವನ್ನು ಮಾರಾಟ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸ್ತೇವೆ. ತಾವೇನು 20 ಗುಂಟೆಯಲ್ಲಿ ಈ ವ್ಯವಸಾಯ ಏನು ಮಾಡ್ತಾ ಇದ್ದೀರಿ, ಈ ಕೃಷಿ ಬದುಕನ್ನ ಏನು ಕಂಡುಕೊಂಡಿದ್ದೀರಿ? ಇದರಲ್ಲಿ ತಾವು ಹೇಳ್ತಾ ತೆಂಗನ್ನ ತಾವು 30 ಗಿಡಗಳನ್ನ ಹಚ್ಚಿದ್ದೀನಿ ಅಂತಂದು, 350 ಅಡಿಕೆ ಗಿಡಗಳನ್ನ ಹಚ್ಚಿದ್ದೀನಿ ಅಂತಂದು, 200 ಬಾಳೆ ಗಿಡಗಳನ್ನ ಬೆಳೆದಿದ್ದೀನಿ ಅಂತಂದು ಹೇಳಿದ್ರಿ. ಈಗ ತಾವು ಈ ತೆಂಗಿನ ಗಿಡ ಆಗಿರ್ಬೋದು ಅಥವಾ ಅಡಿಕೆ ಗಿಡಗಳನ್ನಾಗಿರ್ಬೋದು, ಯಾವ ತಳಿಯ ಗಿಡಗಳನ್ನ ತಂದು ಹಚ್ಚಿದ್ರಿ, ಎಲ್ಲಿಂದ ತಗೊಂಡ್ಬಂದ್ರಿ? ನಾನು ಮೊದಲೇ ಪ್ರಾರಂಭಕ್ಕೆ ತಿಪ್ಟೂರು ಕಡೆಯಿಂದ ತಗೊಂಡು ಬಂದು ಹಚ್ಚಿದೆ. ಸುಮಾರಿಗೆ 40 ವರ್ಷ ಆಯ್ತು ಅವನು ಹಚ್ಚಿ. ಈಗ ಅವು ದೊಡ್ಡವಾಗಿ ಅವು ಫಲ ಕೊಡ್ತಾ ಇದಾವ. ಅವನು ಒಂದು ಜನವರಿ 1 ತಾರೀಕಿಂದ ಡಿಸೆಂಬರ್ 30 30-35,000 ನಾವು ಅದನ್ನ ಫಲವನ್ನು ನಾವು ಊಟ ಮಾಡ್ತಾ ಇದ್ದೇವೆ. ಮತ್ತು ಅಡಿಕೆ ಸಸಿಗಳನ್ನು ನಾವು ಹಚ್ಚಿ ಈಗಾಗಲೇ 20 ವರ್ಷ ಆಯಿತು. ಅವು ಸುಮಾರಾಗಿ ಒಂದು 12-13 ವರ್ಷದಿಂದ ನಾನು ಅವನ್ನ ಮಾರಾಟ ಮಾಡ್ತಾ ಇದ್ದೇನೆ. ಅಡಿಕೆಗಳನ್ನು ಅವನು ಗುತ್ತಿಗೆನ ಕೊಟ್ಬಿಡ್ತೇವೆ ನಾವು, ವರ್ಷಕ್ಕೆ ಇಷ್ಟಂತ ಕಟಾವ್ ಮಾಡ್ತೇವೆ. ಒಯ್ಯಂಗಿಲ್ಲ, ಮಾರ್ಕೆಟ್ಗೆ ಒಯ್ಯಂಗಿಲ್ಲ. ಮಾರ್ಕೆಟ್ಗೆ ಒಯ್ಯಲಿಕ್ಕೆ ಅಲ್ಲಿ ತೊಂದರೆ ಆಗ್ತದೆ. ಅದಕ್ಕೆ ಅಲ್ಲಿ ವ್ಯಾಪಾರಸ್ಥರು ಅಲ್ಲಿಗೆ ಬರ್ತಾರೆ, ಅವನ್ನ ಅಡಿಕೆ ಗಿಡಗಳನ್ನು 80,000-85,000 ಅವರೇ ಕರ್ಕೊಂಡು ಹೋಗಿ ನಮಗೆ ಪೂರ್ತಿ ಅಮೌಂಟ್ ಮೊದಲೇ ಕೊಟ್ಬಿಡ್ತಾರೆ. ಪೂರ್ತಿ ನೀವೇನು ಬೆಳೆದಿರ್ತೀರಿ ಅದನ್ನ ಗುತ್ತಿಗೆ ಕೊಟ್ಬಿಡ್ತೀವಿ. ಗುತ್ತಿಗೆ ಕೊಟ್ಬಿಡ್ತೀವಿ, ನಮ್ಗೆ ಅಮೌಂಟ್ ಮೊದಲೇ ಕೊಟ್ಬಿಡ್ತಾರೆ. ತೆಂಗಿನದಾದ್ರೂ ಹಾಗೆ, ಅಡಿಕೆದಾದ್ರೂ ಹಾಗೆ, ಒಂದು ವರ್ಷದ ಕೊಟ್ಬಿಡ್ತಾರೆ. ಅದ್ರ ಮಧ್ಯೆ ನಾವು ಏನು ಮಾಡ್ತೀವಿ, ಈ ತೆಂಗಿನ ಗಿಡಗಳು ಒಂದು ವೇಳೆ ಅಕಸ್ಮಾತ್ ಮಾರಾಟ ಆಗಲಿಲ್ಲ ಅಂದ್ರೆ ಒಣಕಾಯಿ ಬೀಳ್ತಾವ. ಚಲೋ ಬೀಜಗಳನ್ನು ಅದರಲ್ಲಿ ಆರಿಸಿ ನಾವು ಆ ಅಡಿಕೆ ಸಸಿಯನ್ನು ಸಾಲಿನಲ್ಲೇ ತೆಗೆದು ಆ ತೆಂಗಿನ ಸಸಿಗಳನ್ನು ಸಾಲ್ಕೆ 3 ಫೂಟ್ ಒಂದು ಸಸಿಗಳನ್ನು ಹಾಕಿ ನಾವು ನೀರು ಬಿಟ್ಟು ಅವು ಮೊಳಕೆ ಆದ ಮೇಲೆ ಸಸಿಗಳು ಆಗ್ತಾವ. ಅವು ತೆಂಗಿನ ಸಸಿ ನರ್ಸರಿ ಮಾಡಿದಿರಿ? ಹೌದು, ನರ್ಸರಿ ಮಾಡಿದ್ರು. ಅವು ಎಲ್ಲ ಸುಮಾರಾಗಿ ನಾವೊಂದು 500 ತೆಂಗಿನ ಸಸಿ ಹಾಕಿದ್ರೆ ನಮ್ಗೆ 150 ರೂಪಾಯಿಗೆ ಒಂದು ಸಸಿಗಳು, 6 ಸಸಿ ಅದಾವ, 1 ಸಸಿ ಅದಾವ, 2 ಸಸಿ ಅದಾವ. ಅವನ್ನ ಅಲ್ಲೇ ರೈತರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನರ್ಸರಿ ನಾವು ಮಾಡೋದ್ರಿಂದ ಅಲ್ಲಿ ಒಂದು ನೋಡೋರಿಗೆ ಬಹಳ ಚಂದ ಕಾಣ್ತದೆ. ಅಡಿಕೆ ತೋಟ, ತೆಂಗಿನ ತೋಟ, ಮಧ್ಯೆ ನಾವು ನರ್ಸರಿ. ಇದ್ರ ಮಧ್ಯೆ ಮತ್ತೆ ಇತರೆ ಹಣ್ಣಿನ ಗಿಡಗಳು, ರಾಮ್ ಸೀತಾಪ್ಯಾರ್ಲ, ಪ್ಯಾರ್ಲ, ಸೀತಾಪ್ಯಾರ್ಲ, ಚಿಕ್ಕು, ಇವೆಲ್ಲ ಇತರೆ ಇತರೆ ಹಣ್ಣಿನ ಗಿಡಗಳನ್ನು ನಾವು ರೈತರಿಗೆ ಬಂದ್ರೆ ಫ್ರೀ ಹಚ್ಚರಿ ಅಂತ ಕೊಡ್ತಾ ಇದ್ದೇವೆ. ನಾವು ಬೀಜಗಳನ್ನು ಇಡ್ತಾ ಇದ್ದೇವೆ. ಡ್ಯೂಟಿ ಮೇಲೆ ಇದ್ದೆ, ಎಲ್ಲೆಲ್ಲಿ ನಾನು ಡ್ಯೂಟಿಗೆ ಹೋಗ್ತಿದ್ಯಾ ಅಲ್ಲೇ ನಾನು ಹೋಗಿ ಯಾರು ಅಕಸ್ಮಾತ್ ರೈತರು ಕಂಡ್ರೆ ಚಲೋ ತೋಟ ಕಂಡ್ರೆ ಅದ್ರ ಒಳಗಡೆ ಹೋಗೋದು, ಅಂತ ಬೀಜದ ನೋಡ್ಕೊಳೋದು, ನಮ್ಮಲ್ಲಿ ಇಲ್ಲದ ಬೀಜಗಳನ್ನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಮಾರಾಟಕ್ಕಾದ್ರೂ ಕೊಡ್ರಿ, ಫ್ರೀ ಆದ್ರೂ ಕೊಡ್ರಿ ಅಂತಂದು ಅದನ್ನು ತೊಗೊಂಬಂದು ನಮ್ಮಲ್ಲಿ ನಾವು ಬೆಳಿತಿದ್ವಿ. ಬೆಳೆದಂತ ಒಂದು ಬೀಜಗಳನ್ನು ಸಸಿಗಳನ್ನು ರೈತರಿಗೆ ನಾವು ಯಾರಾದರೂ ಹಸ್ತವೆಂತಂದ್ರೆ ಒಳ್ಳೆಯ ರೈತರಿಗೆ ಅದು ಫ್ರೀಯಾಗಿನೇ ಕೊಡ್ತಾ ಇದ್ವಿ. ಮತ್ತು ನಾನೇ ಬೋರ್ ಪಾಯಿಂಟ್ ನೋಡೋದ್ರಿಂದ ನಾನು ಸಾಕಷ್ಟು 1,000 ಬೋರ್ ಪಾಯಿಂಟ್ಗಳು ನೋಡಿದ್ದೀನಿ, ಸಾಕಷ್ಟು ಚೆನ್ನಾಗಿ ನೀರು ಬಿದ್ದಿದೆ. ಆ ರೈತರಿಗೆ ನಾನು ಹೋಗಿ ಆ ಹೊಲದಲ್ಲಿ ಬೋರ್ ಪಾಯಿಂಟ್ ನೋಡಿ ನಿಂತ್ಕೊಂಡು ಬೋರ್ ಹೊಡಿಸಿ ನಾವು ಯಾವುದೇ ಒಂದು ಅವ್ರ ಕಡೆಯಿಂದ ದುಡ್ಡು ವಗೈರೆ ತೊಗೊಂಡಿದ್ದೆ. ಅಂದ್ರೆ ಇಂತಲ್ಲೇ ನೀರು ಐತೆ ಅಂತ ಹೇಳ್ತೀನಿ. ಹೌದು, ತೆಂಗಿನಕಾಯಿಲಿಂದ ನಾನು ನೋಡ್ತಾ ಇದ್ದೀನಿ, 100-100 ಸಕ್ಸಸ್ ಆಗಿದೆ, ಒಳ್ಳೆ ನೀರು ಬಿದ್ದಿದೆ. ಸುಮಾರು 3.5 ಹಿಡ್ಕೊಂಡು 4-5 ಇಂಚ್ ತನಕ ನೀರು ಬಿದ್ದಿದೆ. ಎಲ್ಲರೂ ರೈತರು ಮೆಚ್ಚಿಕೊಂಡು ನನ್ನ ಕರ್ಕೊಂಡೋಗಿ ಅಲ್ಲಿ ಬೋರ್ ಹೊಡಿಸಿಕೊಂಡು ಅವರು ನನ್ನಲ್ಲಿರ್ತಕ್ಕಂಥ ಗಿಡಗಳನ್ನ ತೊಗೊಂಡೋಗಿ ಆ ಗಿಡಗಳನ್ನ ಹಚ್ಚಿ ಅವರು ಒಳ್ಳೆ ಗಿಡಗಳನ್ನ ಬೆಳೆದಾರ. ನಾವು ನಿಮ್ಮಂಗ ಮಾಡ್ಬೇಕು ತೋಟ ಅಂದ್ರೆ ನನ್ಕಿಂತ ಇನ್ನೂ ಚೆನ್ನಾಗಿ ಒಳ್ಳೆ ರೈತರಿದ್ದಾರೆ, ಅವ್ರು ಸಂಪರ್ಕ ಮಾಡ್ರಿ, ಅವ್ರ ಸಲಹೆ ತಗೊಳ್ರಿ, ನಾನು ಬರ್ತೇನೆ ಅಲ್ಲಿ ಹೋಗೋಣಂತಂದು. ಮೊನ್ನೆ ರೇಡಿಯೋದಲ್ಲಿ ಬಂತು, ಮರುಬದಿಂದ ಒಬ್ರು ಬಂದಿದ್ರು, ಅವಾಗ ಹಿಂಗೆ ಆದ್ರು ನೋಡಿದ್ರು ಅವರು ಒಳ್ಳೆ ತೋಟಗಳನ್ನು ಮಾಡಿ ಅಲ್ಲೆಲ್ಲ ಗಿಡಗಳು ಹಚ್ಚಿ ಎಲ್ಲ ಮಾಡಿದಾರೆ, ಹೈನುಗಾರಿಕೆ ಮಾಡಿದಾರೆ, ಕೋಳಿ ಮಾಡಿದಾರೆ, ಇಷ್ಟು ಇನ್ಕಮ್ ಬರ್ತದೆ ಅಂತೆಲ್ಲ ಹೇಳಿದ್ರೆ ಇಂತಿಂತ ಒಳ್ಳೊಳ್ಳೆ ರೈತರಂತೆ ಹೋಗಿ ನಾವು ಸಂಪರ್ಕ ಮಾಡಿದಾಗ ರೇಡಿಯೋದಲ್ಲಿ ಬಂದಂತ ಇಂಟರ್ವ್ಯೂ ಕೇಳಿದ್ರೆ ಕೇಳಿ ಹೌದು, ಅದು ಬಹಳ ಖುಷಿ ಅನಿಸ್ತದೆ ನಮಗೆ, ಒಳ್ಳೆ ಇನ್ಕಮ್ ಹೇಳಿದ್ರು ಅವರು. ಆಮೇಲೆ ಬಿಸಿ ರೊಟ್ಟಿ ಅವ್ರದ್ದು ಅದನ್ನು ಕೇಳಿ ಬಹಳ ನಮ್ಗೆ ಕೃಷಿರಂಗ ಕೇಳ್ತಿರಂಗ. ಹೌದು, ಕೃಷಿರಂಗ ನಾನು ಬೆಳಿಗ್ಗೆ 6 5:30 ಎದ್ದು 6 ರೆಡಿ ಹತ್ತಿದ್ದು ನಮ್ಮ ಮನೆಯಾಗ ರಾತ್ರಿ 10 ಬಂದಾಗ್ತದೆ. ಏನೇನು ಕಾರ್ಯಕ್ರಮ ಕೇಳ್ತೀರಿ? ನಾನು ಕೇಳೋದು ಹೆಚ್ಚಾಗಿ ಕೃಷಿ ರೀ, ವಾರ್ತಾ ರೀ, ಕೃಷಿ ಮತ್ತು ವಾರ್ತಾ ಬಹಳ ಇಂಪಾರ್ಟೆಂಟ್. ಅಂದ್ರೆ ಕೃಷಿ ರಂಗದಿಂದ ಅನುಕೂಲ ಆಗುತ್ತಂತೀರ? ಹೌದು, ಕೃಷಿ ರಂಗದಿಂದ ರೈತರಿಗೆ ಬಹಳ ಅನುಕೂಲ ಆಗೈತಿ. ಹಿಂದೆ ನಾನು ಚೆಕ್ಕಿಂಗ್ ಹೋದಾಗ ಕೆಲವೊಂದು ಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ರೇಡಿಯೋನ ಮೈಕಿನಲ್ಲಿ ಹಚ್ತಿದ್ರು. ಹೌದು, ಮೈಕಿನಲ್ಲಿ ಹಚ್ತಿದ್ರು. ಈಗೂ ಇರಬಹುದು ಕೆಲವಷ್ಟೆಲ್ಲ, ದಾವಣಗೆರೆ ಕಡೆಗೆಲ್ಲ ಆದರೆ ಮೈಕಿನಲ್ಲಿ ರೇಡಿಯೋ ಹಚ್ಚಿ ಆ ರೇಡಿಯೋ ಮೈಕಿನಲ್ಲಿ ಎಲ್ಲ ಕೃಷಿ ಇರಲಿ, ಹಾಡಿರಲಿ, ಜಾನಪದ ಇರಲಿ, ಇಂಥವೆಲ್ಲಗಳನ್ನ ದೇವಸ್ಥಾನದಿಂದ ಪ್ರಸಾರ ಆಗ್ತಿತ್ತು ರೇಡಿಯೋದು. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಟಿವಿ ನೋಡ್ಕೊಂಡು ಕುಂತ ಬಿಡ್ತಾರ, ಅದು ಪೂರ್ತಿ ನಮ್ಮ ಹದಗೆಡಿಸ್ಬಿಡ್ತೈತಿ ಕೆಲಸಗಳನ್ನೆಲ್ಲ. ಆದ್ರೆ ರೇಡಿಯೋಲ್ಲಿ ಹಚ್ಕೊಂಡ್ ಬಿಟ್ಟು ನಮ್ ಕೆಲ್ಸನ ಆಗ್ತೈತಿ, ನಾವು ಅದನ್ನೆಲ್ಲ ಕೇಳ್ತಾ ಇತ್ತು. ಮತ್ತೆ ಇನ್ನೊಂದು ಹೇಳಿದಾರ ನನಗೆ, ವಿಜ್ಞಾನಿಗಳಿಂದ ಹೇಳಿದಾರ ಅಂತ ಸುದ್ದಿ, ನಾವು ಮನೆಯಲ್ಲಿ ರೇಡಿಯೋ ಹಚ್ಚೋದ್ರಿಂದ, ತೋಟದಲ್ಲಿ ರೇಡಿಯೋ ಹಚ್ಚೋದ್ರಿಂದ ತೆಂಗಿನ ಗಿಡಗಳು ಒಳ್ಳೆ ಸಂಗೀತನ ಕೇಳಿ ಆರೋಗ್ಯವಾಗಿರ್ತಾರೆ ತೆಂಗಿನ ಗಿಡಗಳು. ಹೀಗೆ ಜೇನು ಸಾಕಾಣಿಕೆಗೂ ತೋಟ ಅನುಕೂಲ ಇದೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಪರಿಸರಕ್ಕೂ ಅನುಕೂಲ ಇದೆ. ಬ್ಯಾಸಗಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲದೆ ಎಲ್ಲಿದೆ ಅಂತ ತಾಪಮಾನ ಜಾಸ್ತಿ, ಕೊಲಗೂರ ಬೀದರ್ ಕಡೆಗೆಲ್ಲ ಸಾಕಷ್ಟು ಇದೆ. ಇವತ್ತು ಹೊರಗಡೆ ಮಧ್ಯಾಹ್ನ ಯಾರು ಅಡ್ಡಾಡೋದ್ರಲ್ಲಿ ಅವರು ಅಷ್ಟೊಂದು ಟೆಂಪರೇಚರ್ ಇದೆ. ಅದೇ ನಾವು ಮಲ್ನಾಡ್ ಕಡೆಗೆ ಹೋದ್ರೆ ಆ ಥರ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಪರಿಸರ ಚೆನ್ನಾಗಿರೋದ್ರಿಂದ ಗಿಡಗಳು ಇರೋದ್ರಿಂದ ಅವ್ರಿಗೆ ಇರೋದಿಲ್ಲ. ಈಗ ನಮ್ಮನೆಗೆ ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ, ಹೊರಗಡೆ ಬಂದ್ಬಿಟ್ಟು ಕಂಪೌಂಡ್ ಹೋಗ್ಲಿ, ಆ ಗೌಡ್ರೆ ನಾವು ಹೊರಗಡೆ ಹೋದ್ರೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂತೀವಿ, ನಿಮ್ಮ ಗಿಡಗಳು ತಂಪೈತೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ರೈತ ಎಲ್ಲಿ ಹಸಿರು ಬೆಳಿತಾನ ಅವನಂತೆ ಹೋಗ್ತಾರ, ಎಲ್ಲಿ ಬರ್ಡ್ ಇರ್ತೈತೆ ಯಾರು ಹೋಗ್ತಾರೆ, ಹೋಗುದಿಲ್ಲ ಅಲ್ಲಿ. ಇವತ್ತು ರೈತ ತಾನು ಏನು ಬೆಳಿತಾನ ಅನ್ನೋದು ಭಾಳ ವಿಚಾರ ಮಾಡಬೇಕಂತ ವಿಷಯ ಬಂದೈತಿ ಇವತ್ತು. ಯಾಕಂದ್ರೆ ನಾವು ರಾಸಾಯನಿಕ ಹಾಕಿ ನಾವು ರಸಾಯ ಎಲ್ಲ ನಮ್ದು ಹೊಂಟ್ಬಿಟ್ಟೈತಿ ಇವತ್ತು ರೈತರದು. ಅದಕ್ಕೆ ನಾವು ನಮ್ದೇ ಆದಂತ ಗೊಬ್ಬರ, ನಮ್ಮ ದೇಶಿ ಆಕಳುಗಳು ಇವೆಲ್ಲ ಬರೋದು, ಸೆಗಣಿ ಗೋಮಂತ್ರ ಇದರಿಂದ ನಾವು ತಯಾರು ಮಾಡುದು. ನಾವು ಇವತ್ತು ಸಾಕಷ್ಟು ಸುಧಾರಣೆ ಆಗೈತೆ ಅಂತೇವಿ, ಆದ್ರೆ ರೈತ ಅದನ್ನೆಲ್ಲ ಇವತ್ತು ಗೊಂಜಾಳ ಹತ್ತಿ ಬಿಟ್ಟರೆ ಬೇರೆ ಏನು ಬೆಳೆಯಂಗಿಲ್ಲ. ಅವ್ ತಿನ್ನಕ್ ಏನು ಗೊಂಜಾಳ ಹತ್ತಿ ತಿಂದು ಅವ್ನು ಬದುಕಲು ಸಾಧ್ಯ ಇಲ್ಲ. ಸಾಸಿವೆ ಬೆಳಿತಿದ್ರು, ಅಗಸೆ ಬೆಳಿತಿದ್ರು, ಅಗಸೆ ಚಟ್ನಿ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಇರಲಿಲ್ಲ. ಇವತ್ತು ಅಗಸೆ ಬೆಳೀತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿ ಸಾಯ್ತಾ ಇದ್ದಾರೆ. ಅದಕ್ಕೆ ರೈತನೇ ಕಾರಣ, ರೈತ ತಿನ್ನಂಗಿಲ್ಲ ಅವ್ನು ಹಾರ್ಟ್ ಅಟ್ಯಾಕ್ ಸಾಯ್ತಾನ. ಇವತ್ತೆಲ್ಲ ರೈತ ಸರಿಯಾಗಿ ಎಲ್ಲಾನು ಬೆಳೆದ್ರೆ ಏನಾಗುದಿಲ್ಲ, ಬರೀ ಕೇವಲ ಗೊಂಜಾಳ ಬೆಳಿತಾರ ರೇಟ್ ಇಲ್ಲ ಅಂತಾರ, ಹತ್ತಿ ಬೆಳಿತಾರ ರೇಟ್ ಇಲ್ಲ ಅಂತಾರ, ಉತ್ಪನ್ನ ಬರಲ್ಲ ಅಂತಾರ. ಇದೆಲ್ಲ ಕಾರಣ ನಾವೇ. ನಾವು ರೈತರು ಒಳ್ಳೆ ಪೀಕ್ ಎಲ್ಲಿ ಬೆಳೆದು ನಾವು ಕಾಣ್ತೀವಿ, ಅವಾಗ ನಮಗೆ ಇನ್ಕಮ್ ಸಿಗ್ತದೆ. ಒಂದಕ್ಕಿಲ್ಲ ಮತ್ತೊಂದಕ್ಕಾದ್ರೂ ನಾವು ರೇಟ್ ಸಿಕ್ಕಾಗ ರೈತಿಗೆ ಅವನಿಗೆ ಒಳ್ಳೆ ಆದಾಯ ಬಂದು ಅವನ ಕುಟುಂಬ ಚೆನ್ನಾಗಾಗ್ತದೆ. ನಾವು ಎಲ್ಲಿವರೆಗೆ ಮಿಶ್ರ ಬೆಳೆಯನ್ನು ಬೆಳೆಯೋದಿಲ್ಲ ಅಲ್ಲಿವರೆಗೆ ಆಗೋದಿಲ್ಲ. ಈ ತೋಟದಲ್ಲಿ ಏನು ಮಾಡಿಬಿಡ್ತಾರೆ, ತೆಂಗಿನ ಗಿಡ ಹಚ್ಕೊಂತಾರೆ, ಅಡಿಕೆ ಬೆಳೆಸ್ತಾರೆ, ಎಲ್ಲಿ ಬೆಳೆ ಹಚ್ಚಿಬಿಡ್ತಾರೆ. ಅದರೊಳಗೆ ಇನ್ನೂ ಖಾಲಿ ಇರ್ತದೆ, ಜಾಗ ಖಾಲಿ ಇರ್ತದೆ ಮಧ್ಯ ಮಧ್ಯೆ. ಅದರೊಳಗೆ ನಾವು ಅಡಿಕೆ ಬೀಜ ಹಾಕ್ಬೇಕು, ತೆಂಗಿನ ಬೀಜ ಹಾಕ್ಬೇಕು. ಆ ಭೂಮಿಯಲ್ಲಿ ಏನು ಬೆಳಿತೈತಿ ಬೆಳಿಲಿಕ್ಕೂ ನಾವು ತಂದು ಹಚ್ಚಬೇಕು, ಬೆಳೆದ್ರೆ ಬೆಳಿಲಿ, ಬೆಳಿಲಿ ನಾಶ ಆಗಲಿ ಮತ್ತೆ ಬೇರೆ ತಂದು ಹಚ್ಚಬೇಕು. ಹೀಗೆ ಬೇರೆ ಬೇರೆ ಬೀಜಗಳು ಪ್ರಯೋಗ ಮಾಡ್ತಾ ಹೋಗ್ಬೇಕು. ನಾವು ಪ್ರಯೋಗ ಮಾಡಲಿಲ್ಲ ಅಂದ್ರೆ ಬೆಳೆದಿಲ್ಲ ಅಂತ ಬಿಟ್ರೆ ಬೇಡ, ಬೆಳಿಲಿಲ್ಲ ಮತ್ತೊಂದು ತೊಗೊಂಡ್ಬಾ, ಮತ್ತೆ ಅದನ್ನ ಹಚ್ಚು, ಇದು ಬೆಳೆಯಲ್ಲ ಅದನ್ನ ಹಚ್ಚು. ನಾವು ಬರೀ ಎಲ್ಲಿ ಬೆಳಿ ತೆಂಗಿನ ಗಿಡ ಅಡಿಕೆ ಇಡ, ಇವನ್ ಬಿಟ್ಟು ಏನ್ ತೋಟದಾಗ ಹಂಗೆ ಕಸ ಬಿದ್ದಿರ್ತೈತಿ. ನಾವು ಆ ಕಸವನ್ನ ನಾವು ರಸವಾಗಿ ಮಾಡ್ಬೇಕು, ಕಸವನ್ನ ರಸವಾಗಿ ಮಾಡ್ದಾಗ ಆಗ್ತೈತಿ. ಅದನ್ನೇನ್ ಮಾಡ್ಬಿಡ್ತಾರ ರೈತರು, ಚಲ್ಟಾನ ಅಲ್ಲೇ ಬಿಟ್ಬಿಡ್ತಾರ, ಆ ಚಲ್ಟ ಕೊಚ್ಚಿ ತೆಗ್ಗಿ ಹಾಕಿ ಅದ್ರ ಮೇಲೆ ಸೆಗಣಿ ಗೋಮಂತ್ರದಲ್ಲಿ ಹಾಕಿದ್ರೆ ಅದು ಪೌಷ್ಟಿಕ ಆಗಿ ಇದೆ. ಎರೆಹುಳ ಇವತ್ತು ನಮ್ಮಲ್ಲಿ ಬರ್ರಿ, ನನ್ನ ತೋಟದಲ್ಲಿ ಬರ್ರಿ, ನೀವು ಕೈಲೆ ಎಲ್ಲ ಕಾಲಿಲೆ ಗೆದ್ರಿ, ಹಂಗ ಪುತ್ತು ಪುತ್ತು ಅಂತ ತಿಳ್ಕೊಂಡು ನಮ್ಮ ಎರೆಹುಳಗಳು ಸಿಗ್ತಾರೆ. ಅಂದ್ರೆ ಭೂಮಿಯಲ್ಲಿ ಎರೆಹುಳು ಉತ್ಕೃಷ್ಟವಾಗಿದ್ದಾವೆ. ಹೌದು, ತಂಪೆ ಇರುವುದರಿಂದ, ಗೊಬ್ಬರ ಇರುವುದರಿಂದ ಪೂರ್ತಿ ನಮ್ಗೆ ಎಲ್ಲಿ ಕೈ ಬಿರಿದ್ರು ನಿಮಗೆ ಸಾಕಷ್ಟು ಕೈಯಾಗ ಸಿಗ್ತಾವೆ. ವರದಾನ, ಅದು ವರದಾನ ನಮ್ಗೆ, ಅದು ದೊಡ್ಡ ವರದಾನ ರೀ. ಮತ್ತೆ ಎರಿಕೆಂ ಬೀಡು ಬಿಡ್ತೈತಿ. ಎರಿಕೆಂ ಬೀಡು ಯಾಕೆ ಬಿಡುವುದಿಲ್ಲ ಅಂತ, ನಮ್ಮಲ್ಲಿ ಎರೆಹುಳ ಅದು ಪೂರ್ತಿ ತನ್ನ ಒಂದು ಮಣ್ಣನ್ನ ಅದ ಕಲಿಸ್ತೈತಿ. ಅದು ಕಲಿಸಿದ ನೀರು ಹೋಗ್ತೈತಿ, ಗೊಬ್ಬರ ಹೋಗ್ತೈತಿ. ಹಿಂಗ ಆಡೋದ್ರಿಂದ ಅದು ಎರಿಕೆಂ ಬಿಡ ಅಂತ ಹೇಳ್ತಾರ, ಬಾಯಿ ಬಿಡುದಿಲ್ಲ ಭೂಮಿ, ನೀರು ತಂಪಿರೋದ್ರಿಂದ. ಅದಕ್ಕೆ ರೈತರು ಆದಷ್ಟು ತಮ್ಮ ಗೊಬ್ಬರ ಹಾಕಿದ್ರೆ ಮಾತ್ರ ಆಗ್ತೈತಿ. ನೀವು ತಗೊಂಡೋಗಿ ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ತೀರಿ, ಅವು ಎರೆಹುಳನು ಹೋಗ್ತಾವೆ, ಎಲ್ಲ ಹುಳನು ಹೋಗ್ತವೆ. ವೀರನ್ಗೌಡ್ರೆ, ತಾವು ಹೇಳ್ತಾ ಇದ್ರಿ ಬೆಳಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಒಳ್ಳೆ ಬೆಳೆಗಳನ್ನ ಬೆಳಿಬಹುದು ಅಂತ, ತುಂಬಾ ಸಂತೋಷ. ತಾವು ಈ ಸಾವಯವ ಗೊಬ್ಬರವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತೀರಿ, ಯಾವ ರೀತಿ ತಮ್ಮ ಬೆಳೆಗಳಿಗೆ ಈ ಸಾವಯವ ಗೊಬ್ಬರಗಳನ್ನ ಬಳಸ್ತಾ ಇದ್ರಿ? ನಾವಲ್ಲಿರ್ತಕ್ಕಂತ ರಾ ಮೆಟೀರಿಯಲ್ ಅಂದ್ರೆ ತೆಂಗಿನ ಗರಿ, ಅಡಿಕೆ ಗರಿ, ಅಲ್ಲಿಂದ ಅಲ್ಲಿರ್ತಕ್ಕಂತ ಚಿಕ್ಕ ಹಣ್ಣಿಂದ ಸೊಪ್ಪು, ಇವೆಲ್ಲ ಏನ್ ಮಾಡ್ತೇವ್ರಿ, ಒಂದ್ 20 ಫೂಟ್ ಉದ್ದ, ಒಂದ್ 5 ಫೂಟ್ ಅಗಲ ತೆಗ್ಗ ಮಾಡಿ ಅದ್ರೊಳಗೆ ಹಾಕ್ತೇವೆ. ನಮ್ ಸಿಂಗದ ಮೇಲೆ ಇದೆ, ಸಿಂಗದ್ದು ಸಿಪ್ಪೆ ಹಾಕ್ತೇವೆ, ಅವೆಲ್ಲ ಹಾಕಿ ಆ ಸೆಗಣೆಯನ್ನೇ ಮೇಲೆ ಹಾಕ್ತೇವೆ, ಅದ್ರ ಮೇಲೆ ಗೋಮಂತ್ರ ಹಾಕ್ತೇವೆ. ಇವು ಹಾಕೋದ್ರಿಂದ ಏನಾಗ್ತೈತಿ, ಅಲ್ಲಿ ಎರೆಹುಳುಗಳು ಹೋಗ್ತವ್ರಿ, ಎರೆಹುಳನ್ನು ಬಿಡ್ತೇವೆ ಅದರೊಳಗೆ, ಅಲ್ಲಿ ಜಾಸ್ತಿ ಆಗಿಬಿಡ್ತವೆ ಅವನ್ ತಿಂದು. ಅದೆಲ್ಲ ಗೊಬ್ಬರಗಳನ್ನು ತಿಂದು ತಿಂದು ಪುಡಿ ಮಾಡ್ತವೆ. ಪುಡಿ ಮಾಡಿದ್ಮೇಲೆ ನಾವು ಅದನ್ನ ಸಾಣಿಗೆ ಹಾಕಿ ನಾವು ಮಾರಾಟ ಮಾಡ್ಬೋದು, ಅಥವಾ ಹಂಗ ಹಾಕಿ ನಮ್ ಗಿಡಕ್ಕೆ ಹಾಕ್ಬೋದು. ನಾ ರೈತರಿಗೆ ಹೇಳ್ತೇನೆ, ನಿಮ್ ಗೊಬ್ಬರ ಮಾರ್ಬಾಡ್ರಿ, ನಿಮ್ ಹೊಲ ಐತಲ್ಲೋ ಗೊಬ್ಬರ ಮಾಡಿ, ನಿಮ್ ಹೊಲ ಇಲ್ಲ ಬೇರೆ ಹೊಲ ಮಾಡ್ರಿ, ನಿಮ್ ಗೊಬ್ಬರ ಮಾರ್ಬಾಡ್ರಿ. ನೀವ್ ಯಾಕಾರು ಹೆಚ್ಚಿಗೆ ರೊಕ್ಕ ಕೊಟ್ಟಲ್ಲಿ ತಂದು ನಿಮ್ಮ ಭೂಮಿಯನ್ನ ವಿಷ ಮಾಡಿ ಆ ವಿಷದ ಬೀಜವನ್ನ ಬೆಳೆದು ನಿಮ್ ಒಳ್ಳೆ ಬೀಜ ಬೆಳೆದು ನೀವು ರೈತರು ಹೋಗ್ತೀರಾ, ಪಾಕೆಟ್ ನ ಗೊಬ್ಬರ ತರ್ತೀರಾ, ಪಾಕೆಟ್ ನ ಬೀಜ ತರ್ತೀರಿ, ಯಾಕೆ ತರ್ತೀರಿ ಬೀಜ ತರ್ಬೇಡ್ರಿ. ನಿಮ್ಮ ಹೊಲದಲ್ಲಿ ಬರ್ತಕ್ಕಂಥದ್ದು ಬೀಜನ ನೀವು ಒಳ್ಳೆ ಬೀಜ ಹಿಡೀರಿ, ಅವನ್ನೇ ಬಿತ್ತರಿ. ನಾನು ರೈತರಿಗೆ ಹೇಳಿದನು, ನಿಮ್ ನಾಲ್ಕು ಎಕರೆ ಹೊಲದಾಗ ಒಂದ್ ಎಕರೆ ನಿಮ್ ಸಾವಯವ ಮಾಡ್ರಿ, ಈಗೇನ್ ಮಾಡ್ತಾ ಇರೋ ಅದನ್ನ ಮಾಡ್ರಿ, ಒಂದ್ ಎಕರೆಗೆ ಎಷ್ಟು ಉತ್ಪನ್ನ ಬರ್ತೈತಿ. ಹಿಂದೆ ತಾತ ಮುತ್ತಾತರ ಮಾಡಿದ್ರು, ಅವು ಖರ್ಚಿರಲಿಲ್ಲ, ಉತ್ಪನ್ನ ಜಾಸ್ತಿ ಬರ್ತಿತ್ತು. ಆರೋಗ್ಯಕ್ಕೆ ಒಳ್ಳೆ ಬೀಜಗಳು ಸಿಗ್ತಿದ್ವು, ಒಳ್ಳೆ ಅವನ್ನೇ ಬೀಜ ಬೆಳೀತಿದ್ರೆ ಅವೇ ಬೀಜಗಳನ್ನು ಬಿತ್ತಿದ್ರಿ. ಈಗ ನೀವು ಎಷ್ಟೆತ್ತಿದ್ರು ಗೊಂಜಾಳ ಮಾರಬೇಕು, ಅವೇ ಹೋಗ್ಬೇಕು, ತರಬೇಕು, ಬಿತ್ತಬೇಕು. ಯಾಕೆ ತರ್ತೀರಿ? ನಿಮ್ದೇ ಬೀಜದು, ಆ ರೈತ ಬೆಳೆದಿದ್ದು ಈ ರೈತ ಕೊಡ್ತಾನೆ, ಈ ರೈತ ಬೆಳೆದಿದ್ದು ಆ ರೈತ ಕೊಡ್ತಾನೆ. ಅದನ್ನ ನೀವು ತಗೊಳೋದಕ್ಕಿಂತ ನೀವು ರೈತರು ಏನ್ ಬೆಳಿತೀರಿ, ನಿಮ್ ಬೀಜ ಹಾಕೇ ಹಾಕ್ರಿ. ಪ್ರಯೋಗ ಮಾಡ್ರಿ. ಒಂದ್ ಎಕರೆ ಹೊಲ 10 ಎಕರೆ ಹೊಲದಾಗ ನೀವು 4 ಎಕರೆ ಪ್ರಯೋಗ ಮಾಡ್ರಿ. 4 ಎಕರೆ ಪ್ರಯೋಗ ಮಾಡಿದ ಉತ್ಪನ್ನ ಏನು, ಆದ್ರೆ ನೀವು ಸಾವಯವದಿಂದ ಊಟ ಮಾಡುವಂತ ನಿಮಗೆ ಆರೋಗ್ಯವಾಗಿರ್ತದೆ. ವೀರನಗೌಡರೇ, ಈ ಬಾಳೆ ಮತ್ತು ತೆಂಗಿನ ಗಿಡ, ಅಡಿಕೆ ಗಿಡಗಳನ್ನು ಬೆಳೀತಾ ಇದ್ರಿ, ಇದ್ರ ಜೊತೆಗೆ ಮತ್ತೆ ಏನೇನು ಬೆಳೀತಾ ಇದ್ರಿ? ಅಡಿಕೆ ಗಿಡದ ಮಧ್ಯೆ ಒಂದೊಂದು ಕರಿಬೇವಿನ ಗಿಡ ಹಚ್ಚೀವ್ರಿ. ಆ ಕರಿಬೇವಿನ ಗಿಡ ನಾವು ಕರಿಬೇವು ಮುರ್ಕೊಂಡು ಹೋಗ್ತೇವೆ. ಮುರ್ಕೊಂಡು ಹೋಗಿ ಕಾಯಿಪಲ್ಲೆ ಯಾರು ಮಾರ್ತಾರಲ್ಲ ಅವ್ರಿಗೆ ಕೊಡ್ತೇವೆ ನಾವು. ಕೊಟ್ಬಿಟ್ಟು ನಮ್ಮ ಮನೆಗೆ ಬೇಕಾದಷ್ಟು ಕಾಯಿಪಲ್ಲೆ ತೊಗೊಂಬರ್ತೇವೆ ನಾವು. ಈ ಅಕಸ್ಮಾತ್ ಬೆಳಿತೈತಿ ಅದು. ಈಗ ಕರಿಬೇವು ಹಚ್ಚೇವಿ, ಸಾಕಷ್ಟು ಮರಿಗಳು ಎದ್ಬಿಟ್ಟವು, ಅವನು ಬೇಕಾದ್ರ ಫ್ರೀ ಕೊಡ್ತೇವಿ, ಮಾರಾಕೊಂಡ್ರು ಕೊಡ್ತೇವಿ. ಹಿಂಗೆ ಕರಿಬೇವು ನಾವು ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಅವ್ರಿಗೆ ಕೊಡೋದು, ಅವ್ರಿಗೆ ನಾವು ತರೋದು. ಎಲ್ಲದಕ್ಕೂ ದುಡ್ಡು ಕೊಟ್ಟೆ ತರಬಾರ್ದು, ನಾವು ಬೆಳೆದಂಥದ್ದು ಅವ್ರಿಗೆ ಕೊಟ್ಟು ನಾವು ತೊಗೊಂಬರ್ಬೇಕು. ಅವಾಗಲೇ ಹೇಳ್ತಾ ಇದ್ದಿರ್ತಾವೆ ತೆಂಗಿನ ಸಸಿ ನರ್ಸರಿಯನ್ನು ಮಾಡಿದ್ದೀನಿ ಅಂತ, ಅದೇ ರೀತಿ ಅಡಿಕೆ ಸಸಿ ನರ್ಸರಿನೂ ಮಾಡಿದ್ರ ಹೇಗೆ? ಅಡಿಕೆ ಸಸಿ ನರ್ಸರಿ ಮಾಡಿದ್ರು 35 ರೂಪಾಯಿಗೆ ಒಂದು ಸಸಿ ಕೊಟ್ಟಿದ್ದೇನೆ ರೀ. ಸುಮಾರಿಗೆ 4-5 ಫೂಟ್ ಇದ್ರೆ ಹಚ್ಚಿದಾರೆ. ಇವತ್ತು ಅಲ್ಲೇ ನಮ್ಮ ಪಕ್ಕದ ಹಳ್ಳಿ ಹಳ್ಳಿ ಕುಂದ್ರಿಗಿಂದ್ರೆಲ್ಲ ಹಚ್ಚಿದಾರ, ಸಾಕಷ್ಟು ಸಸಿ ಚೆನ್ನಾಗಿ ಬಂದವಂದ್ರು. ಅವು ಯಾಕೆ ಬಂದವಂತಂದ್ರೆ ನಾನು ಸಾವಯವ ಸಗಣಿ ಗೊಬ್ಬರದಿಂದ ಬೆಳೆಸಿದ್ವು, ನೀರು ಬಿಟ್ಟಿದ್ವು. 12 ತಿಂಗಳ ನಾವು ಗಂಡ ಹೆಂಡತಿ ಅವನ್ನ ಬೆಳೆಸೇವ್ರಿ. ನಮ್ಮ ಕುಟುಂಬ ನನಗೆ ಬಹಳ ಸಹಾಯ ಆಗ್ತಾ ಇದ್ದಾರೆ. ನಾನು ಈಗ ಇಲ್ಲ ನೋಡ್ರಿ, ಈಗ ಆಕಳ ಅವರೇ ನೋಡ್ತಾರ, ತೋಟ ಅವರೇ ಮಾಡ್ತಾರೆ, ನೀರು ಅವರೇ ನೋಡ್ತಾರೆ, ಗಿರಣಿಗೆ ಅವರೇ ಹಾಕ್ತಾರ, ಎಲ್ಲ ಖಾರ ಅವರೇ ಕುಡಿಸ್ತಾರೆ, ಎಲ್ಲ ಪ್ರತಿಯೊಂದು ನಮ್ಮ ಕುಟುಂಬ ನನಗೆ ಬಹಳ ಸಹಕಾರ ಇದೆ. ನಮ್ಮ ಕುಟುಂಬ ಸಹಕಾರ ಇರೋದ್ರಿಂದ ನಾ ಇಲ್ಲ ಇಂತಲ್ಲೆಲ್ಲ ಬಂದು ಹೋಗ್ಬೋದು. ಬಹಳ ಸಂತೋಷ. ಈಗ ತಾವು ಏನು ಈ ಸಾವಯವ ಕೃಷಿಯನ್ನ ಮಾಡ್ಕೊಂಡು 20 ಗುಂಟೆ ಜಾಗದಲ್ಲಿ ಕೃಷಿಯನ್ನ ಬೆಳೀತಾ ಇದ್ರಲ್ಲ, ಯಾಕೆ ತಾವು ತಮ್ಮ ಮೂಲತಃ ಇದ್ದಂತ 4 ಎಕರೆ ಹೊಲದಲ್ಲಿ ಯಾಕೆ ಕೃಷಿಯನ್ನ ಮಾಡಬಾರ್ದು? ಆ ಕೃಷಿಯಲ್ಲಿ ಮಾಡ್ಲಿಕ್ಕೆ ನನಗೆ ಆಳಿನ ಒಂದು ಸಮಸ್ಯೆ ಇದೆ. ಈಗ ನಾನು 40 ಆಕಳ ಮಾಡಿದೆ, ಏನೋ ಬಹಳ ಆಸೆ ಇಟ್ಟಿದ್ದೆ. ನಮ್ಮ ದೇಶದಲ್ಲಿ ಸ್ವದೇಶಿ ಆಕಳ ಬಿಡ್ಬೇಕು, ಈ ಜಾತಿ ಇವು ಈ ಚೆಪ್ಪು ಜರ್ಸಿ ಅಂತ ಹೇಳ್ತಾ ಇದ್ದಾರಲ್ಲ, ಇವೆಲ್ಲ ಹಂದಿ ವೀರಾಣಿಯಿಂದ ತಯಾರಂತಾಗತ್ತದು. ಅದು ಹಂದಿ ಹೆಂಗ ಗಟ್ಟರದಲ್ಲಿ ನೀರು ಕುಡ್ತಿದ್ದೆ, ಹಂಗೆ ಒಳಗೆ ಇಟ್ಕೊಡ್ತಿದ್ದೆ. ಈಗ ಹಿಂಗಾಗಿ ಆರೋಗ್ಯದ ಹಾಲು ಯಾವುದು, ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶೀಯ ಆಕಳು ಒಳ್ಳೆಯದ್ರು. ಆ ಗೋಮಂತ್ರ ನಾವು ಮಾರಾಟ ಮಾಡೋದ್ರಿಂದ ಸಾಕಷ್ಟು ಅದು ಔಷಧ ಆಗ್ತದೆ ಗೋಮಂತ್ರದಿಂದ. ಅದಕ್ಕೆ ನಾವು ದೇಶೀಯ ಆಕಳು ಮಾಡೋದ್ರಿಂದ ನಮ್ಮ ಮನೆಗೆ ಹೋರಿಗಳಾಗ್ತವೆ, ಒಳ್ಳೆ ಹಾಲು ಸಿಗ್ತದೆ, ಒಳ್ಳೆ ತುಪ್ಪ ಸಿಗ್ತದೆ, ಒಳ್ಳೆ ಮಜ್ಜಿಗೆ ಸಿಗ್ತದೆ. ಬೇಸಿಗೆ ಕಾಲಕ್ಕೆ ಯಾರಾದರೂ ಬಂದರೆ ಹೆಣ್ಮಕ್ಳಿಗೆ ನಾವು ಚಾಕಾಸುವಂಥ ಅವಶ್ಯಕತೆ ಇಲ್ಲ. ಮನೆ ಜವಾರಿ ಆಕಳದ್ದು ಇರ್ತೈತೆ, ನಾವು ಮೊಸರು ಇರ್ತೈತೆ, ಮಜ್ಜಿಗೆ ಮಾಡಿ ಮಜ್ಜಿಗೆ ಕೊಟ್ಟರೆ ಅವ್ರಿಗೆ ಭಾಳ ಸಂತೋಷವಾಗಿರ್ತಾರೆ, ಏ ಬೇಸಿಗೆ ಒಳಗೆ ಮಜ್ಜಿಗೆ ಕೊಟ್ಟಿದ್ರಂತ. ಆವಾಗಲೇ ಹೇಳ್ತಾ ಇದ್ರಿ ವೀರನಗೌಡರು, ತಮ್ಮ ಹತ್ರ 40 ಆಕಳುಗಳಿದ್ದವು, ಇವಾಗ ಎಷ್ಟಿದಾವ ತಮ್ಮ ಹತ್ರ? ಈಗ 40 ಆಕಳ ಇದ್ದಿದ್ದವನ್ನ ಆಳಿನ ಕೊರತೆ ಮೂಲಕ ಈಗ 2 ದೊಡ್ಡ ಆಕಳ 1 ಸಣ್ಣ ಆಕಳ ಇದೆ. ಈಗ ಇನ್ನೂ ಕೇಳ್ತಾ ಇದ್ದೇವೆ, ನಾವು 4-5 ಸಾವಿರ ರೂಪಾಯಿ ಆಕಳ ಕೇಳಿ ಕೊಟ್ಟುಬಿಟ್ವಿ. ಈಗ 40,000-50,000 ಒಂದು ಆಕಳ ಹೇಳ್ತಾ ಇದ್ದಾರೆ. ನಾನು ಅಷ್ಟಕ್ಕೆ 5-6 ಸಾವಿರಕ್ಕೆ ಒಂದು ಆಕಳ ಕೊಟ್ಟು ಆಳು ತಂದ್ರೆ 34,000 ಈಗ ಬೇಕಂದ್ರೆ ಸಿಗ್ತಾ ಇಲ್ಲ, ಒಂದು ಆಕಳ ಸಿಗ್ತಾ ಇಲ್ರಿ. ಜವರಿ ಆಕಳ ಎಲ್ಲ ಅದಾವೆ, ಚಪ್ಪ ಇವದವು, ಅದು ಜವರಿ ಆಕಳನೇ ಬೇಕು ನನಗೆ. ಜವರಿ ಆಕಳನ್ನ ಬೇಕು, ಜವರಿ ಆಕಳ ಸಿಗ್ತಾ ಇಲ್ಲ. ಕೇಳಿದ್ರೆ ರೇಟ್ 40,000-50,000 ಹೇಳ್ತಾ ಇದ್ದಾರೆ. ಮತ್ತೆ ಈ ಕೃಷಿಯಲ್ಲಿ ಏನಾದರೂ ಬೇರೆ ಹೊಸತನ ಏನಾದರೂ ಮಾಡ್ಬೇಕನ್ನೋ ವಿಚಾರಗಳು ಇದೆಯೋ ತಮ್ಮಲ್ಲಿ? ನನ್ನಲ್ಲೇ ವಿಚಾರ ಬಹಳ ಚೆನ್ನಾಗಿದೆ. ನನ್ನ ಊರು ಮಗ್ಗಲಿಕ್ಕೆ ನನಗೆ ಸಮೀಪದಲ್ಲೇ 1 ಎಕರೆ ಹೊಲ ಇದ್ದಿದ್ರೆ ರೈತರಿಗೆ ಇನ್ನೂ ಅದರೊಳಗೆ ಇತರೆ ಪೀಕುಗಳನ್ನು ಬೆಳೆದು ಸ್ವತಃ ನಾನು ರೈತರಿಗೆ ಕರ್ಶಿಸಿ ಅವರಿಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡಿಸಿ ತೋರಿಸಿ ಈ ತರ ಬೆಳೀರಿ ಅಂತ ಹೇಳ್ಬೇಕನ್ನೋದು ಬಹಳ ಆಸೆ ಇತ್ತು ನನಗೆ. ಮಾಡ್ಬೇಕನ್ನೋ ಏನು ಆಸೆ ಐತಲ್ಲ, ಅದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮ್ಮ ಹತ್ರ ಅನುಭವ ಇದೆ, ಕೃಷಿಯ ಬಗ್ಗೆ ಆಸಕ್ತಿ ಇದೆ. ಇಂಥ ಒಂದು ಆಸಕ್ತಿ ಮತ್ತು ಅನುಭವ ಎರಡನ್ನೂ ನಾವು ಸೇರಿಸಿ ಅದರಲ್ಲಿ ಕಾರ್ಯವನ್ನು ಮಾಡಿದ್ರೆ ಇನ್ನೂ ಯಶಸ್ಸನ್ನು ಕಾಣಬಹುದು. ತಾವು ಈ ತಮ್ಮ ಮೂಲತ ಇದ್ದಂಥ 4 ಎಕರೆಯಲ್ಲಿ ಕೃಷಿಯನ್ನು ಪ್ರಾರಂಭಿಸಬಾರ್ದು. 100ಕ್ಕೆ 100 ಸತ್ಯ ಇದೆ ನೀವು ಹೇಳೋದು. ಆದರೆ ನನ್ನ ಆಳಿನ ಕೊರತೆ ಮತ್ತು ನನಗೆ ಎಕನಾಮಿಕಲಿ ಒಂದು ತೊಂದರೆ, ನಾನು ಮಾಡಬೇಕನ್ನೋದು ಆಸೆ ಭಾಳ ಇದೆ. ಎರಡು, ಎಕನಾಮಿಕಲಿ ಒಂದು ನಾನು ರಿಟೈರ್ಡ್ ಆಗಿ 2,138 ರೂಪಾಯಿ ಸಂಬಳದಲ್ಲಿ ಏನು ಮಾಡ್ಬೋದು ಜೀವನ ಅಂತ ತಿಳ್ಕೊಂಡು ಅನ್ಸ್ಕೊಂಡಾಗ ಮನೆ ತೆಗೆ ಬೋರ್ ಹಾಕ್ಸ್ಕೊಂಡು ಇದರಲ್ಲೇ ದುಡ್ಕೊಂಡು ಜೀವನ ಮಾಡಿ ಸುಖವಾಗಿರೋಣ ಅಂತಂದ್ವಿ. ನಮ್ಮ ಜೀವನ ಸುಖವಾಗಿದೆ ಅಷ್ಟೇ, ಬರೀ 20 ಗುಂಟೆಯಲ್ಲೇ ನಾವು ಜೀವನ ಸುಖವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಗಂಡ ವೀರನಗೌಡ ಅವರೇ, ಈ 20 ಗುಂಟೆ ಜಾಗದಲ್ಲಿ ಒಟ್ಟು ಎಷ್ಟು ಆದಾಯವನ್ನು ತಾವು ಗಳಿಸ್ತಾ ಇದ್ದೀರಿ? ನಾವು 20 ಗುಂಟೆ 1-2 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತೇನೆ ರೀ. ತೆಂಗಿನ ಗಿಡ, ಅಡಿಕೆ ಗಿಡ, ಮತ್ತೆ ಇತರೆ ಪೀಕು ಇತರೆ ಸಸಿಗಳನ್ನು ಮಾರಾಟ ಮಾಡಿ ನನ್ನ ಜೀವನದಲ್ಲಿ ಮಿಲ್ಲು ಇದರಲ್ಲಿ ಮಾಡಿ ಗಿರಣಿ ಎಲ್ಲ ಮಾಡಿ ಅದರಲ್ಲೇ ನಾವು ಗಂಡ ಅಂತ ಸಾಕಷ್ಟು ನಾವು ಚೆನ್ನಾಗಿದ್ದೇವೆ. ಸುಖವಾಗಿದ್ದೀರ ನಂಗಾಯ್ತು. ಈಗ ತಾವು ಈ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಈ ಸಾವಯವ ಕೃಷಿಗ ಜೊತೆಗೆ ಈ ಇದರಲ್ಲಿ ತಾವು ಕೋಳಿ ಫಾರ್ಮ್ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು ಇಂಥವಕ್ಕೆ ಯಾಕೆ ತಾವು ಕೈ ಜೋಡಿಸಿಲ್ಲ? ಈಗ ನಾನು ಕೋಳಿ ಫಾರ್ಮ್ ಮಾಡಕೊಂಡು ಊರೊಳಗೆ ಇರೋದ್ರಿಂದ ಸ್ಮೆಲ್ಗೆ ಜನ ನಾಳೆ ಏ ಕೋಳಿ ಫಾರ್ಮ್ ಮಾಡಿರಿ ಸ್ಮೆಲ್ ಐತೆ ಅಂತ ತಿಳ್ಕೊಂಡು ಕಂಪ್ಲೇಂಟ್ಸ್ ಆದ್ರೆ ನಾನು ಬೇಡ. ಅದು ಅದಕ್ಕಾಗಿ ಕೋಳಿ ಫಾರ್ಮ್ ಮಾಡೋ ಉದ್ದೇಶವನ್ನು ತೆಗೆದಿದ್ದೇನ್ರಿ. ಆದಷ್ಟು ನಾನು ಜವಾರಿ ಆಕಳನೆ ಮಾಡ್ತೇನೆ, ದೇಶಿ ಆಕಳನೆ ಮಾಡ್ತೇನೆ. ಬೇಕಷ್ಟು ಕಷ್ಟ ಆಗಿದೆ, 40 ಆಕಳ ಇದ್ರು ನಾ ಒಬ್ಬನೇ ಮಾಡುವಂತ ತಾಕತ್ತು ನನಗದ್ರಿ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನೆಲ್ಲ ನನ್ನ ಆಕಳ ಸೇವೆ ಗೋ ಸೇವೆ ಮಾಡಿ ಹೊರಗೆ ಬರೋದು. ಇವತ್ತು ಗೋಮಾತೆ ಭೂಮಾತೆ ಗಂಗಾಮಾತೆ ಇವು ಮೂರನ್ನು ಯಾರು ಸೇವೆ ಮಾಡ್ತಾರ ಅವ್ನಿಗೆ ಬಡತನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೂರು ಸೇವೆ ಮಾಡಿದ್ರೆ ಬಡತನ ಬರಕ್ ಸಾಧ್ಯವೇ ಇಲ್ಲ. ಇವು ಮೂರು ಮಾಡ್ಬೇಕು ಸೇವೆ, ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿದ್ರು ರೈತ ಅಂತಲ್ಲ ಪ್ರತಿಯೊಬ್ರು. ತಾವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗೂ ಸಂತೋಷ ಆಗುತ್ತೆ. ಈಗ ತಾವು ಈ ಹೈನುಗಾರಿಕೆ ಮಾಡ್ಲಿಕ್ಕೆ ಈ ಆಕಳುಗಳನ್ನ ಸಾಕ್ತಾ ಇದ್ದೀನಿ ಅಂದ್ರೆ ಇನ್ನೂ ಬೇಕು ಸಿಗ್ತಾ ಇಲ್ಲ ಈ ನಮ್ಮ ಜವಾರಿ ತಳಿಗಳಂತಂದು ಹೇಳ್ತಾ ಇದ್ರಿ, ಕುರಿ ಸಾಕಾಣಿಕೆ ಅಥವಾ ಇತರೆ ಜೇನು ಸಾಕಾಣಿಕೆ ಮಾಡ್ಬೇಕನ್ನೋ ಇಚ್ಛೆ ತಮ್ಗೇನಾದ್ರೂ ಇದೇನಾ? ಜೇನು ಸಾಕಾಣಿಕೆ ಮಾಡುವುದು ನನ್ನಲ್ಲಿ ಜೇನು ಸುಮಾರು ಇಡ್ತಾವು. ಅವನ್ನ ದೇಸಾರ ಅಂತ ತಿಳ್ಕೊಂಡು ಸಿಗ್ಗಾವದಲ್ಲಿ ತೋಟ ಇದೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ. ನಾ ಎಲ್ಲರಿದ್ರೆ ಮತ್ತೆ ಎಲ್ಲೆಲ್ಲರ ಹಳ್ಳಿಯಾಗಿದ್ರು ಹೇಳಿದ್ರು ಅವ್ರು ಜೇನು ಹಿಡ್ಕೊಂಡು ಕೊಡ್ತಾರೆ, ನಮ್ಗೆ ಜೇನು ತುಪ್ಪನ ಕೊಡ್ತಾರೆ ಅವರು. ಅವರು ಬಹಳ ಅನುಭವಿಸ್ತಿದ್ದಾರೆ. ನೀವು ಮಾಡಿದ್ರೆ ಹೇಗೆ? ನಾನು ಜೇನು ಮಾಡ್ಬೇಕಂದ್ರೆ ಸ್ವಲ್ಪ ನನಗೆ ಅದ್ರ ಟ್ರೈನಿಂಗ್ ಆಗ್ಬೇಕು. ಆ ಟ್ರೈನಿಂಗ್ ಆದ ನಂತರ ಜೇನು ಮಾಡ್ಬೇಕನ್ನೋ ನನಗೆ ಆಸೆ ಬಹಳ ಐತ್ರಿ. ಜೇನುಗಳು ಯಾಕೆ ನಮ್ಮಲ್ಲೇ ಇರ್ತಕ್ಕಂಥದ್ದು ಹೂಗಳು ಇರ್ತದಲ್ಲಿ, ಜೇನುಗಳಿಗೆ ಅನುಕೂಲ ಇದೆ. ಜೇನು ಪೆಟ್ಟಿಗೆ ತಂದು ಜೇನು ಸಾಕಾಣಿಕೆ ಮಾಡ್ಬೇಕನ್ನೋದ್ರಿ. ಈಗ ಅಕಸ್ಮಾತ್ ನಾವು ಏನಾದರೂ ಆಕಳುಗಳು ಸಾಕೋದು ತೊಂದರೆ ಆಯ್ತಂದ್ರೆ ಒಂದು ಸುಮಾರು 100 ಕುರಿ ಮಾಡ್ಬೇಕನ್ನೋದು ಒಂದು ಯೋಜನೆನೂ ಐತ್ರಿ ನನಗೆ. ಯಾಕೆಂದ್ರೆ 40 ಆಕಳದ್ದು ನಮಗೆ 2 ಪಟ್ಟಿ ಅದಾವು, ಒಂದು 20 ಆಕಳದ್ದು ಒಂದು 20 ಆಕಳದ್ದು. ಅದು 40 ಏನು ಮಾಡ್ಬೇಕು, ಅದನ್ನು ಕಟ್ಟಿದ ಬಿಲ್ಡಿಂಗ್ ಅನ್ನು ಉಪಯೋಗ ಮಾಡ್ಕೋಬೇಕಲ್ಲ, ಅದಕ್ಕೆ ಕುರಿ ಸಾಕಾಣಿಕೆ ಮಾಡ್ಕೋಬೇಕು ಅನ್ನೋದು ಕೋಳಿಗಿಂತ ಕುರಿ. ಕುರಿ ಸಾಕಾಣಿಕೆ ಮಾಡೋದ್ರಿಂದ ಲಾಭದಾಯಕ ಇದೆ. ಲಾಭದಾಯಕ ಆದ್ರೆ ಮೊರಬದ ಒಬ್ರು ರೈತರು ಹೇಳಿದ್ರಲ್ಲ, ಅದು ಹೇಳಿದ್ರೆ ಅದು ಕುರಿ ಸಾಕಾಣಿಕೆ ಚೆನ್ನಾಗಿದೆ. ಮೊರಬದವ್ರ ಅಂತ ಹೋಗಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಾಯ್ತು ನಾನು ಅಲ್ಲಿ ಹೋಗಿ. ಚೆನ್ನಾಗಿದೆ ನಮ್ಮ ರೇಡಿಯೋದಲ್ಲಿ ಬಂದಂತ ಕಾರ್ಯಕ್ರಮ. ತಾವು ತಮ್ಮ ಕೃಷಿಯ ಬದುಕಿನ ಕುರಿತು ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಏನನ್ನ ಹೇಳಕ್ ಬಯಸ್ತಿರ್ತ? ಇವತ್ತ ನಮ್ದು ದೇಶ ಭಾರತ ದೇಶ ರೈತರ ದೇಶ ಅಂತ ಹೇಳ್ತಾ ಇದ್ದೇವೆ. ರೈತರ ದೇಶ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಜವಾರಿ ಪೀಕ್ ಏನಿತ್ತಲ್ಲ ಬೀಜ ಏನಿತ್ತಲ್ಲ ಇದನ್ನೆಲ್ಲರೂ ಉಳಿಸ್ಬೇಕು. ಇದನ್ನ ಉಳಿಸಿ ಬೆಳೆಸಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ನಮ್ಮ ಮಕ್ಕಳು ಓದ್ಯಾರ ಅಂದ್ಕೂಡ್ಲೆ ನೌಕರಿನ ನಾವು ಅವಲಂಬಿತರಾಗಬಾರ್ದು. ನಮ್ಮ ಜೊತೆಗೆ ಕರ್ಕೊಂಡು ನಾವು ಕೆಲಸ ಮಾಡಬೇಕು. ರೈತರು ನಾವು ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕು, ಸೂಟ್ಯಾಗ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಸೂಟಿ ಇದ್ದಾಗ ಟೈಮ್ ಸಿಕ್ಕಾಗ ಸಂಡೆ ಇಂಥ ನಮ್ಮ ಜೊತೆಗೆ ಕೆಲಸ ನಾವು ಕರ್ಕೊಂಡು ಮಾಡಿದಾಗ ಮಾತ್ರ ಅವ್ರು ಇರ್ತಾರೆ. ಅವ್ರನ್ನ ಹೋಗ್ಬಿಡ ಅಂತ ತಿಳ್ಕೊಂಡು ನಾವು ಬಿಟ್ಟುಬಿಟ್ರೆ ಅವ್ರ ರೈತಾವಳಿ ಆ ಮಕ್ಕಳು ಆಗೋದೇ ಇಲ್ಲ. ಅವರು ಓದಿನ ಜೊತೆಗೆ ಕೃಷಿ ಕೃಷಿ ಅವಶ್ಯಕತೆ ನಮ್ಮ ಕೆಲಸ ಮಾಡ್ಬೇಕು ನಾವು. ಈಗ ನಾವು ಮನೆಯೊಳಗೆ ಸಣ್ಣ ಮಕ್ಕಳಂತ ಅನ್ನಬಾರ್ದು. ಸಣ್ಣ ಮಕ್ಕಳಂದ್ರೆ ರೈತರಲ್ಲಿ ಸಣ್ಣ ಕೆಲಸ ಏನಿರ್ತದೆ, ಹೋಗಪ್ಪ ಸೆಗಣಿ ಕಸ ತೆಗಿಯೋದನ್ನೇ, ಹೋಗಪ್ಪ ಸ್ವಲ್ಪ ಕರುಗಳಿಗೆ ನೀರು ಕುಡಿಸು, ಇಂಥ ಸಣ್ಣ ಸಣ್ಣ ಕೆಲಸಗಳನ್ನು ಹಚ್ಚಿ ಅವರಿಗೆ ಅಭ್ಯಾಸ ಮಾಡಿ ಅವಾಗ ಅವರು ಕರುಗಳನ್ನ ಹಿಡ್ಕೊಂಡು ಹೋಗೋದು, ಅವರಿಗೆ ಮುದ್ದಾಡೋದು, ಕರುಗಳಿಗೆ ಆಟ ಆಡೋದು, ಅವ್ರ ಜೊತೆಗೆ ಬೆರೆತುಕೊಂಡಾಗ ಮಾತ್ರ ಅವರು ಮಕ್ಕಳು ಸಹ ಈ ದೇಶದ ಪ್ರೀತಿಸ್ತಾರೆ. ನಾವು ಅವ್ರನ್ನ ಬಿಟ್ಟು ಏ ಬಿಡಪ್ಪ ನನ್ನ ಮಗ ಓದ್ಯಾನಂತಂದು ಚಲೋ ಬಟ್ಟೆ ಹಾಕ್ಯಾನಂದು ನಾವು ಬಿಟ್ಟರೆ ನಮ್ಮ ಕೃಷಿ ಎಲ್ಲಿಗೆ ಹೋಗ್ಬಿಡ್ತೈತೆ ಅಂದರೆ ಏನೋ ಆಗ್ಬಿಡ್ತೈತೆ. ಅದಕ್ಕೆ ನಾವು ಮಕ್ಕಳನ್ನು ನಮ್ಮ ಜೊತೆಗಿರ ಅವನು ಏನೋ ಓದಲಿ ಎಷ್ಟೋ ಓದಲಿ ಎಷ್ಟು ಓದಿದ್ರು ನಾವು ಮಕ್ಕಳನ್ನು ಬಿಡಬಾರ್ದು. ಮಕ್ಕಳ ಕೃಷಿ ಜೊತೆಗೆ ಕರ್ಕೊಂಡು ಹೋಗ್ಬೇಕು, ಅವನಿಗೆ ಸಾವಯವದ ಬಗ್ಗೆನ ಗಮನ ಕೊಡಬೇಕು. ರಾಸಾಯನಿಕ ಗೊಬ್ಬರದ ವಿಷಯನೇ ಹೇಳಬಾರ್ದು. ನಮ್ಮ ನೋಡಪ್ಪ ನಮ್ದು ಆಕಳುಗಳಿದ್ದೇವೆ, ಈ ಎಮ್ಮೆದವು ಎತ್ತದವು, ಇದೇ ಗೊಬ್ಬರನ ತಗೊಂಡು ನಾವು ಗೊಬ್ಬರ ತಯಾರು ಮಾಡಬೇಕು. ಮಾಡಿ ನೋಡಿದ್ರೆ ನೋಡು ಇದನ್ನ ಹಿಂಗೆ ಮಾಡಿ ಇದೇ ಗಿಡಗಳಿಗೆ ಹಾಕು, ಇದೇ ತೋಟಕ್ಕೆ ಹಾಕ್ರಿ. ನಾವು ರೈತರಿಗೆ ಹೇಳಿದ್ರು ಪ್ರತಿಯೊಬ್ಬರು ಒಂದು ಬೋರ್ ಹೊಡ್ಸ್ಕೊರಿ, ನಿಮಗೆ ಬೋರ್ ಹೊಡ್ಸ್ಕೊರಿ, ನಿಮಗೆ ನೀರು ಬೇಕಾ ನಾನು ಬರ್ತೇನೆ, ಯಾರಾದರೂ ಕರೀರಿ, ಎಷ್ಟೊತ್ತಿಗೆ ಆದ್ರೂ ಎಷ್ಟು ದೂರ ಆದರೂ ಕರೀರಿ, ಅಲ್ಲಿವರೆಗೆ ನಾನು ಬಂದು ನಿಮಗೆ ನೀರಿನ ಪಾಯಿಂಟ್ ನೋಡ್ತೇನೆ. ನಿಮ್ಮ ಕಡೆಯಿಂದ ಯಾವುದೇ ನಾನು ಸಂಭಾವನೆ ಇಲ್ಲಿ ತೊಗೊಳೋದಿಲ್ಲ, ನಿಮಗೆ ನೀರು ಗ್ಯಾರಂಟಿ ನಾನು ಕೊಟ್ಟೇ ಬರ್ತೇನೆ. ನಾನು ನಿಮಗೆ ನೀರು ಏರಿಯಾದ ಮೇಲೆ ನೋಡಿಕೊಂಡು ನೀರು ಇದ್ರೆ ಐತೆ ಅಂತ ಹೇಳ್ತೀನಿ, ನೀರಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ರೈತರು ನೀವು ಬಹಳ ಹೊಲ ಮಾಡೋದಕ್ಕಿಂತ ಯಾವ ಸಂಭಾವನೆ ನಮಗೆ ಚಳಗುರಿಗೆ ಬಳ್ಳಾರಿ ಜಿಲ್ಲಾ ಎರಿತಾತನ ಆಶೀರ್ವಾದ ನಮಗಿದೆ, ಅದಕ್ಕಾಗಿ ನಾವು ಫ್ರೀಯಾಗಿ ನೋಡ್ತಾ ಇದ್ದೀವಿ. ಈಗ ರೈತರು ಪ್ರತಿಯೊಬ್ಬರ ಮನೆಯಲ್ಲೇ ಒಂದು ರೇಡಿಯೋ ಇಟ್ಕೊಂಡ್ರೆ ನಿಮಗೆ ದೊಡ್ಡ ಆದಾಯ ಅಂತ ನನಗೆ ಅನಿಸ್ತಾ ಇದೆ. ದೊಡ್ಡ ಆದಾಯ, ನೀವು ಟಿ ವಿ ಬಂದ್ ಮಾಡ್ರಿ, ನಮ್ಮ ಹುಡುಗ ಟಿ ವಿ ನೋಡ್ತಾನ ಬರೇ ಮೊಬೈಲ್ ನೋಡ್ತಾನ ಅನ್ನೋದಕ್ಕಿಂತ ನಿಮ್ಮ ಮನೆಯಲ್ಲಿ ರೇಡಿಯೋ ಇಡಬೇಕು. ನೀವು ನಿಮ್ಮ ಮನೆಯಲ್ಲಿ ರೇಡಿಯೋ ಇಟ್ಟರೆ ನೀವೆಲ್ಲ ಸಮೃದ್ಧಿಯಾಗಿ ಚೆನ್ನಾಗಿರ್ತೀರಿ ಅಂತ ನನಗೆ ಭಾಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಲ್ಲ? ನನ್ನ ಮೊಬೈಲ್ ಸಂಖ್ಯೆ 9481734739 8173-4739. ತುಂಬಾ ಸಂತೋಷ ವೀರನ್ಗೌಡ ಚಂದ್ರಗೌಡ ಪಾಟೀಲ್ ಅವರು ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸಾವಯವ ಕೃಷಿಯನ್ನ ಅದು 20 ಗುಂಟೆ ಜಾಗದಲ್ಲಿ ಹೇಗೆ ಕೃಷಿಯನ್ನ ಮಾಡಬಹುದು, ಕೃಷಿಯನ್ನ ಹೇಗೆ ನಾವು ಕಟ್ಕೊಳ್ಬಹುದು, ಬದುಕನ್ನ ಹೇಗೆ ಸಾಗಿಸಬಹುದು ಅನ್ನೋದರ ಕುರಿತು ವಿಸ್ತಾರವಾಗಿ ವಿಷಯಗಳನ್ನ ತಿಳಿಸಿದಿರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯಗಳನ್ನ ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಶಿಗ್ಗಾಂವ್ ತಾಲೂಕು ಕಂಕನಮಡ ಗ್ರಾಮದ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಾವಯವ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಹಕಾರ ವಿಜಯ್ ಕುಮಾರ್ ಸಬರದ್, ಸಂಕಲನ ಸುಮಾ ಸುರೇಶ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕಿನ ಯಾಕಂಚಿಯ ಸಂಭಾಜಿ ಅಪ್ಪಾಸಾಬ್ ಕೋಕಲೆ ಮತ್ತು ಸಂಗಡಿಗರಿಂದ ಭಜನಾ ಪದ. ಜಾಲಿಯ ಮರದಂತೆ ದುರ್ಜನರು ಧರೆಯೋಳೋ, ಜಾಲಿಯ ಮರ ದುರ್ಜನರು, ಜಾಲಿಯ ಮರದಂತೆ ದುರ್ಜನರು ಧರೆಯೋಳೋ, ಜಾಲಿಯ ಮರದಂತೆ ಮೂಲಗ್ರ ಪರಿಯಂತೆ ಮಾಳು ಕೂಡಿ ಬಂದ ಮೂಲಗ್ರ ಪರಿಯಂತೆ ಮುಳ್ಳು ಕೂಡಿ ಬಂದ ಮೂಲಗ್ರ ಪರಿಯಂತೆ ಮುಳ್ಳು ಕೂಡಿ ಬಂದೆ, ಜಾಲಿಯ ಮರದಂತೆ ದುರ್ಜನರು ಧರೆಯೋಳು, ಜಾಲಿಯ ಮರದಂತೆ ದುರ್ಜನರು ಮೂಲಾಗ್ರ ಪರಿಯಂತ ಮುಳ್ಳು ಕೂಡಿ ಬಂದೆ, ಮೂಲಾಗ್ರ ಪರಿಯಂತ ಮುಳ್ಳು ಕೂಡಿ ಬಂದೆ, ಮೂಲಾಗ್ರ ಪರಿಯಂತ ಮುಳ್ಳು ಕೂಡಿ ಬಂದೆ, ಜಾಲಿಯ ಮರದಂತೆ ದುರ್ಜನರು ದೊರೆಯಳು, ಜಾಲಿಯ ಮರದಂತೆ ಬಿಸಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ,